ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಕಾಫಿ ತೋಟಗಳ ನಿರ್ವಹಣೆ. ಈ ಕುರಿತು ಸಕಲೇಶಪುರ ತಾಲೂಕಿನ ಕುನಿಗನಹಳ್ಳಿಯ ಎಚ್ಎಸ್ ಧರ್ಮರಾಜ್ ಅವರೊಂದಿಗೆ ಸಂದರ್ಶನ. ಬ್ಯಾಂಕ್ ಆಫ್ ಬರೋಡಾ ಪ್ರಸ್ತುತಪಡಿಸುತ್ತಿದೆ ಅತ್ಯಾಕರ್ಷಕ ಬಡ್ಡಿದರದಲ್ಲಿ ಗೃಹ ಸಾಲ, ವಾಹನ ಸಾಲ, ವ್ಯಾಪಾರಿ ಸಾಲ, ಕೃಷಿ ಸಾಲ ಮತ್ತು ಬಂಗಾರದ ಒಡವೆಗಳ ಮೇಲೆ ಶೀಘ್ರ ಮತ್ತು ತ್ವರಿತಗತಿಯಲ್ಲಿ ಸಾಲ ಮಂಜೂರಾತಿ. ಇಂದೇ ನಿಮ್ಮ ಹತ್ತಿರದ ಬ್ಯಾಂಕ್ ಆಫ್ ಬರೋಡಾ ಶಾಖೆಯನ್ನು ಸಂಪರ್ಕಿಸಿ. ಷರತ್ತುಗಳು ಅನ್ವಯ. ಬ್ಯಾಂಕ್ ಆಫ್ ಬರೋಡಾ. ಭಾರತ ಮೇ ಅತ್ಯಂತ ಗರ್ಮಿ ಜಾನಲೇವಾ ಸಾಬಿತ್ ಹೋ ರಹಿ ಹೈ. ಜಲವಾಯು ಪರಿವರ್ತನ, ಶಹರೀಕರಣ, ಇಂಧನ ಕಾ ಅತ್ಯಧಿಕ ಉಪಯೋಗ ಔರ್ ಪೇಡೋ ಕಾ ಕಟ್ನಾ ಭೀ ಇಸ್ಕಾ ಕಾರಣ ಹೈ. ಔರ್ ಭವಿಷ್ಯ ಮೇ ಗರ್ಮಿ ಬದ್ತರ್ ಹೋಗಿ. ಲೂ ಬೇಹದ್ ಖತರ್ನಾಕ್ ಹೈ ಔರ್ ಜ್ಯಾದಾತರ್ ಲೋಗ್ ಇಸ್ ಬಾತ್ ಸೇ ಅಂಜಾನ್ ಹೈ ಕಿ ಯಹ ಜಾನಲೇವಾ ಹೋ ಸಕ್ತಿ ಹೈ. ಗರ್ಮಿ ಸೇ ಬುಜುರ್ಗ, ಗರ್ಭವತಿ ಮಹಿಳಾಯೆ, ಬಚ್ಚೆ, ಬಿಮಾರ್ ಲೋಗ್, ಮಜ್ದೂರ್, ಬೇಘರ್ ಔರ್ ಝೋಪಟ್ ಪಟ್ಟಿ ಮೇ ರಹನೆ ವಾಲೆ ಲೋಗ್ ಜ್ಯಾದಾ ಪ್ರಭಾವಿತ ಹೋತೆ ಹೈ. ಪರ್ ಇಸ್ಕಾ ಅಸರ್ ಕಿಸಿ ಕೋ ಭೀ ಹೋ ಸಕ್ತಾ ಹೈ. ಯಾದ್ ರಖೇ, ಇಲಾಜ್ ಕರಾನೆ ಸೇ ಅಚ್ಛಾ ರೋಕಥಾಮ್ ಜರೂರಿ ಹೈ. गर्मी के कारण तबीयत खराब हो तो तुरंत डॉक्टर या चिकित्सालय का संपर्क करें. आपके हित में तत्पर एनडीएमए. ಮಂಗಳ ಆಸ್ಪತ್ರೆ ಹಾಸನ. ಒಂದೇ ಸೂರಿನಡಿ ಸ್ಪೆಷಾಲಿಟಿ ಮತ್ತು ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆಗಳು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಇನ್ನು ದೂರದ ನಗರಗಳಿಗೆ ಹೋಗಬೇಕಿಲ್ಲ. ಹೃದಯ ಸಂಬಂಧಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಮೆದುಳು ಹಾಗೂ ಬೆನ್ನು ಹುರಿ ಸಂಬಂಧಿತ ಸಮಸ್ಯೆಗಳಿಗೆ ಚಿಕಿತ್ಸೆ, ಉದರ ಸಂಬಂಧಿತ ರೋಗಗಳಿಗೆ ಉದರ ದರ್ಶಕ ಚಿಕಿತ್ಸೆ, ಕಿಡ್ನಿ ಸಮಸ್ಯೆ ಸಂಬಂಧಿತ ಶಸ್ತ್ರಚಿಕಿತ್ಸೆ ಮತ್ತು ಡಯಾಲಿಸಿಸ್, ನಿಮ್ಮ ಹತ್ತು ಹಲವು ಆರೋಗ್ಯ ಸಮಸ್ಯೆಗಳ ಚಿಕಿತ್ಸೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮತ್ತು ಖಾಸಗಿ ವಿಮಾ ಸೌಲಭ್ಯಕ್ಕೆ ಮಾನ್ಯತೆ ಇದೆ. ಮಂಗಳ ಆಸ್ಪತ್ರೆ, ಸಂಪಿಗೆ ರಸ್ತೆ, ಕೆಆರ್ಪುರಂ, ಹಾಸನ. ಮೊಬೈಲ್ 944982-284-74. ಕೇಳ್ರಪ್ಪ ಕೇಳ್ರಿ, ನಮ್ಮೂರ್ನಾಗೆ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮೂರ್ ಕೆರೆ, ಕುಂಟೆ, ಕಾಲುವೆ ನೀರು ಗಲೀಜಾಗ್ತಾ ಐತೆ. ಸೊಳ್ಳೆಗಳ ಜಾಸ್ತಿ ಆಗಿ ರೋಗ ಹೆಚ್ಚಾಗ್ತಾ ಐತೆ. ಆದ್ರಿಂದ ಇನ್ ಮುಂದೆ ನಿಮ್ ಮನೆಯಲ್ಲೇ ಹಸಿ ಕಸ, ಒಣಕಸ ವಿಂಗಡಣೆ ಮಾಡಿ ಸರಿಯಾಗಿ ವಿಲೇವಾರಿ ಮಾಡಬೇಕು, ಇಲ್ಲ ಅಂದ್ರೆ ದಂಡ ಹಾಕ್ತಾರೆ. ನಮ್ ಗ್ರಾಮ ಶುಚಿಯಾಗಿರೋದಕ್ಕೆ ಎಲ್ರೂ ಕೈ ಜೋಡಿಸ್ಬೇಕು. ಕೇಳ್ರಪ್ಪ ಕೇಳ್ರಿ. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಗ್ರಾಮಗಳ ಸರಪಂಚರಿಗೆ ಕೊರೋನಾ ವೈರಸ್ COVID-19 ಸಂಬಂಧಿಸಿದಂತೆ ಒಂದು ಅವಶ್ಯಕ ಸೂಚನೆ. ಬೇರೆ ರಾಜ್ಯ ಮತ್ತು ನಗರಗಳಿಂದ ಬಂದ ಜನರನ್ನು ಗುರುತಿಸಿ ಪಟ್ಟಿ ಮಾಡಿ. ಅವರಿಗೆ COVID-19 ರಕ್ಷಿಸಿಕೊಳ್ಳುವ ವಿಧಾನಗಳು, ಅದರ ರೋಗ ಲಕ್ಷಣಗಳು ಹಾಗೂ ಅದರ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಿಳಿಸಿ. ಕ್ವಾರಂಟೈನ್ ಮಾಡುವ ಮೊದಲು ಇದು ಅವರ ಮತ್ತು ಅವರ ಕುಟುಂಬದವರ ಒಳಿತಿಗಾಗಿ ಎನ್ನುವುದನ್ನು ತಿಳಿಸಿ ಹೇಳಿ. ಹೆದರಿಕೊಳ್ಳುವ ಯಾವುದೇ ಅಗತ್ಯವಿಲ್ಲ ಎನ್ನುವುದನ್ನು ಸಹ ಮನದಟ್ಟು ಮಾಡಿಸಿ. ಯಾರಿಗಾದರೂ ಜ್ವರ, ಕೆಮ್ಮು, ಉಸಿರಾಡುವ ತೊಂದರೆ ಇದ್ದಲ್ಲಿ ಅಂಥವರೊಂದಿಗೆ ಯಾವುದೇ ರೀತಿಯ ಭೇದ ಭಾವ ಮಾಡಬೇಡಿ. COVID-19 ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾ ಮುಖ್ಯ ಚಿಕಿತ್ಸಕಾಧಿಕಾರಿಗಳನ್ನು ಸಂಪರ್ಕಿಸಿ ಅಥವಾ ಭಾರತ ಸರ್ಕಾರದ ಸಹಾಯವಾಣಿ 1075 ಕರೆ ಮಾಡಿ. ಧರ್ಮರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಪರಿಚಯವನ್ನ ಮಾಡಿಕೊಡಿ ಧರ್ಮರಾಜ್ ಅವರೇ. ಹಾಂ ಸರ್, ನಾನು ಧರ್ಮರಾಜ್ ಅಂತೇಳಿ ಕುಂಕರೊಳ್ಳಿ ಗ್ರಾಮದ ವಾಸಿ. ನಮ್ಮ ತಂದೆಯವರ ಹೆಸರು ಹೆಚ್ಎನ್ ಶಾಂತಯ್ಯ, ನಮ್ಮ ತೋಟದ ಹೆಸರು ಗೀತಾ ಎಸ್ಟೇಟ್. ನಾನು ಅರೇಬಿಕಾ ಮತ್ತು ರೋಬಸ್ಟಾ, ಕಾಳುಮೆಣಸು, ಏಲಕ್ಕಿ, ಅಡಿಕೆ ಇಷ್ಟು ಬೆಳೆಗಳನ್ನು ನಾನು ಬೆಳೀತಾ ಇದ್ದೀನಿ. ಏನು ವಿದ್ಯಾಭ್ಯಾಸ ತಮ್ದು? ನಮ್ದು BA ಸರ್. ಓಕೆ, ಎಲ್ಲಿ ಓದಿದ್ರಿ? ಮಿಡ್ಲ್ ಸ್ಕೂಲ್ ಎಲ್ಲ ನಮ್ಮ ಸರ್ಕಾರಿ ಶಾಲೆ ಹೊಂಕೋಳಿನಲ್ಲಿ, ಹೈಸ್ಕೂಲ್ ಬಾಳಪೇಟೆ, ಮತ್ತೆ ಕಾಲೇಜು ಸಕಲೇಶ್ಪುರ ಸರ್. ಚಿಕ್ಕಂದಿನಿಂದ ಕಾಫಿ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ರ, ತಂದೆಯವ್ರ ಜೊತೆ ತೋಟಕ್ಕೆ ಹೋಗ್ತಾ ಇದ್ರ, ಒಡನಾಟ ಇತ್ತ? ಹೌದು ಸರ್, ತುಂಬಾ. ನನಗೆ ತುಂಬಾ ಚಿಕ್ಕ ವಯಸ್ಸಿಂದನೂ ಕೃಷಿ ಅಂದ್ರೆ ತುಂಬಾ ಪ್ರೀತಿ. ಮತ್ತೆ ಕುತೂಹಲ ಜಾಸ್ತಿ, ಗಿಡಗಳು ಹೆಂಗ್ ಬರುತ್ತೆ ಏನು ಅನ್ನೋದ್ರ ಬಗ್ಗೆ ತುಂಬಾ ಕುತೂಹಲ. ನಾನು ಹೈಸ್ಕೂಲ್ ಅಲ್ಲಿ ಇರುವಾಗಲೇ ತರಕಾರಿ ಗಿಡಗಳನ್ನ ಹಾಕೋದು, ಅದು ಮೊಳಕೆ ಹೇಗ್ ಬರುತ್ತೆ, ಗಿಡ ಹೇಗ್ ಬರುತ್ತೆ, ಕಾಯಿ ಹೇಗ್ ಬಿಡುತ್ತೆ ಅನ್ನೋದ ಕುತೂಹಲ. ಪ್ರತಿ ದಿವಸ ಹೋಗಿ ನೋಡೋದು ಬೆಳವಣಿಗೆನ, ಈ ತರದ್ದು ಅಭ್ಯಾಸ ಇತ್ತು ನಮಗೆ. ಹಾಗೇನೆ ನಾನು ಹೈಸ್ಕೂಲ್ ದಾಟಿದ ಮೇಲೆ ತೋಟಕ್ಕೆ ತಂದೆ ತಾಯಿ ಇಬ್ರು ತೋಟಕ್ಕೆ ಹೋಗ್ತಾ ಇದ್ರು, ಅವ್ರ ಜೊತೆ ನಾನು ತೋಟಕ್ಕೆ ಹೋಗೋದು. ಅವಾಗಿಂದದು ಸ್ವಲ್ಪ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು ನನಗೆ ಕೃಷಿ ಬಗ್ಗೆ. ಮತ್ತೆ ನನಗೆ ಕಾಲೇಜ್ ಮುಗಿಸಿ ಬಂದ್ಮೇಲೆ ತಂದೆಯವ್ರ ಜೊತೆ ಪ್ರತಿ ದಿವಸ ತೋಟಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಅವರು ಏನು ಕೃಷಿ ಚಟುವಟಿಕೆ ಮಾಡ್ತಾ ಇದ್ರು ಅದನ್ನ ನೋಡ್ಕೊಂಡು ಆವಾಗಲೇ ನನಗೆ ಬೇರೆ ಬೇರೆ ತರ ಯಾಕೆ ಕೃಷಿ ಮಾಡಬಾರ್ದು, ಹೀಗೆ ಯಾಕೆ ಮಾಡ್ಬೇಕು, ನೀವ್ಯಾಕೆ ಇದೇ ಟೈಮಿಗೆ ಗೊಬ್ಬರ ಹಾಕ್ತಿರೋ, ನೀವ್ಯಾಕೆ ಇದೇ ಟೈಮಿಗೆ ನೀರು ಹೊಡಿಬೇಕು ಅಂತ ಅಂದಾಗ ಅವ್ರಿಗೆ ಹಿಂಗ್ ಮಾಡ್ಬೇಕು ಅಂತ ಹೇಳ್ತಿದ್ರು, ಅದ್ರಲ್ಲಿ ಸ್ವಲ್ಪ ಚೇಂಜ್ ಮಾಡಿದ್ರೆ ಏನಾಗುತ್ತೆ. ಆ ತರದ್ರಲ್ಲಿ ನನ್ಗೆ ಅವಾಗಿಂದನು ನನ್ಗೆ ಒಂದು ಎಕ್ಸ್ಪೆರಿಮೆಂಟ್ ನಾವು ಚೇಂಜ್ ಮಾಡಿ ನೋಡ್ರೆ ಏನಾಗುತ್ತೆ ಅಂತ ಪ್ರಯೋಗ ಮಾಡ್ಬೇಕು ಅನ್ನೋ ಮನಸ್ಥಿತಿ. ಹೌದೌದು. ಆಮೇಲೆ ಹೀಗೆ ಹೋಗ್ತಾ ಹೋಗ್ತಾ ಅದು ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ಅದಾದ್ಮೇಲೆ ಹೊರದೇಶಗಳಲ್ಲಿ ದೊಡ್ಡ ಪ್ರೊಡಕ್ಷನ್ ತೆಗಿತಾರೆ ಅಂತ ಕೇಳ್ಪಡ್ತಾ ಇದ್ದೆ. ಈಗ ಉದಾಹರಣೆಗೆ ಬ್ರೆಜಿಲ್ ಎರಡು ಟನ್ ಎರಡೂವರೆ ಟನ್ ಕಾಫಿ ಕುಡಿತಾರೆ ಅರೇಬಿಕನ್. ನಮ್ದು ಇಲ್ಲಿ ಅರ್ಧ ಟನ್ನು ಮುಕ್ಕಾಲು ಟನ್ನು ಒನ್ ಟನ್ ಒನ್ ಟನ್ ಅಂದ್ರೆ ಬಹಳ ಅಪರೂಪ. ಯಾಕೆ ಹೀಗೆ ಅಂತೇಳಿ ನನ್ಗೆ ಪ್ರಶ್ನೆ ಮೂಡ್ತಾ ಇತ್ತು. ಅವಾಗ ನಾನು ಅದನ್ನ ಹುಡುಕ್ತಾ ಹೋದೆ, ಸ್ಟಡಿ ಮಾಡ್ತಾ ಹೋದೆ ಯಾಕೆ ಹೀಗೆ ಅಂತ. ಅಲ್ಲಿ ಒಳ್ಳೊಳ್ಳೆ ತಳಿಗಳಿದೆ ಮತ್ತೆ ಟೆಕ್ನಾಲಜಿ ಬೇರೆ ಇದೆ. ಟೆಕ್ನಾಲಜಿ ಬೇರೆ ಅಂದ್ರೆ ಅದೇ ಭೂಮಿ ಭೂಮಿ ಸ್ವಲ್ಪ ಲಕ್ಷಣ ಬೇರೆ ಇರ್ಬೋದು. ಅವ್ರು ಬೆಳೀತಾರೆ ಅಂದ್ರೆ ನಮ್ಗೆ ಯಾಕೆ ಬೆಳೆಯಕ್ಕಾಗಲ್ಲ ಅಂತೇಳಿ ಆ ತರ ನಾನು ಒಂದು ಟನ್ ನಾನು ಕಾಫಿ ಬೆಳಿಬೇಕು ಎಕರೆಗೆ ಅರೇಬಿಕನ ಅಂತ ನನ್ಗೆ ಗುರಿ ಇಟ್ಕೊಂಡು ಸ್ಟಾರ್ಟ್ ಮಾಡಿದೆ. ಅದಾದ ನಂತರ ಅದೇ ತರ ಹೋಗಿ ನನಗೆ ಎರಡು ಟನ್ ವರೆಗೂ ನಾನು ಬೆಳೆದೆ. ಎರಡು ಟನ್ ವರೆಗೂ ಅರೇಬಿಕನ ಪ್ರೊಡಕ್ಷನ್ ತಗ್ದಿದ್ದೀನಿ ಸರ್. ಈಗ ಅರೇಬಿಕನ್ ಒಟ್ಟು ಜಮೀನು ಎಷ್ಟಿದೆ ಧರ್ಮರಾಜ್? ನಮ್ದು ಒಟ್ಟು ಈಗ 60 ಎಕರೆ ಬರುತ್ತೆ ಸರ್. ಅದರಲ್ಲಿ ಏನೇನು ಬೆಳೆ ಇದೆ, ಯಾವ್ಯಾವ ಬೆಳೆ ಎಷ್ಟೆಷ್ಟಿದೆ ಇನ್ನೊಂದ್ಸರಿ ಹೇಳ್ಬೋದಾ? ಹಾ ಸರ್. ಅದರಲ್ಲಿ ಅರೇಬಿಕಾ 38 ಎಕರೆ ಇದೆ ಸರ್. ಒಟ್ಟು ನಮ್ ಕುಟುಂಬದ್ದು. ರೋಬಸ್ಟಾ ಒಂದು 12 ಎಕರೆ ಇದೆ. ಆಯ್ತು. ಅದ್ರ ಜೊತೆಗೆ ಉಪ ಬೆಳೆಯಾಗಿ ಕಾಳು ಮೆಣಸನ್ನ ಆಯ್ಕೆ ಮಾಡ್ಕೊಂಡಿದೀವಿ. ಎಷ್ಟು ಹಾಕಿದಿರಿ ಕಾಳು ಮೆಣಸು? ಇಡೀ ಅಷ್ಟು ತೋಟದಲ್ಲಿ ಇದೆ ಸರ್. ಮರಗಳು ಎಷ್ಟಿದೆ ಅಷ್ಟು ಅಂದ್ರೆ ಉದಾಹರಣೆಗೆ ಈಗ ನಮ್ದು ಎಕರೆಗೆ ಒಂದು 200-250 ಮರ ಬರುತ್ತೆ. ಅದರಲ್ಲಿ ಈಗ ನಮಗೆ ಒಂದು 7-8,000 ಬಳ್ಳಿಗಳಿದೆ. ಅದರಲ್ಲಿ ತುಂಬಾ ಕ್ರಾಪ್ ಕೊಡೋ ಅಂತ ಬಳ್ಳಿಗಳಂದ್ರೆ ಒಂದು 4,000-4,500 ಗಿಡಗಳು ಕ್ರಾಪ್ ಕೊಡೋ ಅಂತ ಗಿಡಗಳು. ಅದ್ರ ಜೊತೆಗೆ 5 ಎಕರೆ ಅಡಿಕೆ ಇದೆ ಸರ್. ಮತ್ತೆ ಈ ವರ್ಷ ಹೊಸದಾಗಿ ಹಿಂದೆ ಎಲೆಕ್ಟ್ರಿಕ್ ಅದು ಸರಿಯಾಗಿ ನಿರ್ವಹಣೆ ಮಾಡದಲೆ ಮತ್ತೆ ಅದ್ರ ಬಗ್ಗೆ ನಾವು ಸರಿ ತಿಳ್ಕೊಳ್ದಲೆ ಮಾಡಿ ಹಿಂದೆ ಬಹಳ ಹಿಂದೆ ಅದು ಕೈ ಸುತ್ಕೊಂಡಿದ್ವಿ, ಏಲಕ್ಕಿ ಸರಿ ಬರ್ತಾ ಇರ್ಲಿಲ್ಲ. ಮತ್ತೆ ಅದು ಲಾಭದಾಯಕ ಬೆಳೆ ಅಂತ ಗೊತ್ತಾಯ್ತು ನಮ್ಗೆ. ಡಾಕ್ಟರ್ ವೇಣುಗೋಪಾಲ್ ಅವರು ಒಂದ್ ದಿವಸ ಕುತ್ಕೊಂಡು ಹೀಗೆ ಮಾತಾಡ್ತಾ ತುಂಬಾ ಸುಲಭವಾಗಿ ಲಾಭ ಮಾಡೋದನ್ನ ಬಿಟ್ಟು ಕಷ್ಟಪಡೋ ಕ್ರಾಪ್ಗಳಿಗೆಲ್ಲ ನೀವು ತುಂಬಾ ಇಂಟ್ರೆಸ್ಟ್ ಕೊಡ್ತಾ ಇದ್ದೀರಿ ಅಂತ ಹೇಳ್ತು. ಏಲಕ್ಕಿ ಬೆಳೆ ಹೇಗೆ ನಿರ್ವಹಣೆ ಮಾಡ್ಬೇಕು ಏನಂತ. ಮತ್ತೆ ನಂದು ಇನ್ನೊಂದು ಅಭ್ಯಾಸ ಇದೆ ಸರ್, ಯಾವುದೇ ಬೆಳೆ ಮಾಡೋದಾದ್ರೂ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ನಾನು ಕೃಷಿ ಸ್ಟಾರ್ಟ್ ಮಾಡ್ತೀನಿ. ಹಾಗಾಗಿ ಒಂದ್ ವರ್ಷ ನಾನು ಏಲಕ್ಕಿ ಬಗ್ಗೆ ಸ್ಟಡಿ ಮಾಡಿದೆ. ಅಂದ್ರೆ ಏನೇನು ಮಾಹಿತಿಗಳು ಸಿಗುತ್ತೆ ಬುಕ್ ಅಲ್ಲಿ, ಮತ್ತೆ ವಿಜ್ಞಾನಿಗಳ ಹತ್ರ ಡಿಸ್ಕಷನ್ ಮಾಡಿ, ಹಲವರು ಯಾರು ಬೆಳೆದಿದ್ದಾರೆ ಅವ್ರ ಜೊತೆ ಹೋಗಿ ಚರ್ಚೆ ಮಾಡಿ, ಮತ್ತೆ ಯಾವ್ಯಾವ ತಳಿ ಹಾಕಿದ್ರೆ ಒಳ್ಳೆ ಲಾಭ ಮಾಡಬಹುದು ಅದನ್ನೆಲ್ಲ ತಿಳ್ಕೊಂಡು ಅದಕ್ಕೆ ಯಾವ ತರದ್ದು ನೆರಳಬೇಕು ಅದೆಲ್ಲ ತಿಳ್ಕೊಂಡು ಈ ವರ್ಷ ನಾನು ಏಲಕ್ಕಿ ಹಾಕಿದೀನಿ. 7-8 ತಿಂಗಳು ಈಗ ಸರ್, ತುಂಬಾ ಚೆನ್ನಾಗಿ ಬಂದಿದೆ. 6.5 ಎಕರೆಗೆ ಏಲಕ್ಕಿ ಹಾಕಿದೀನಿ. ಯಾವ ತಳಿ? ತಳಿ ನೆಲ್ಲಾಣಿ ಗ್ರೀನ್ ಗೋಲ್ಡ್ ಸರ್. ಏಲಕ್ಕಿ ಅಲ್ಲದಲ್ಲ ಇನ್ನೇನ್ ಬೆಳೆ ಇದೆ? ಏಲಕ್ಕಿ ಅಲ್ಲದಲ್ಲೇ ನಮಗೆ ಅಷ್ಟೇ ಸರ್, ಏಲಕ್ಕಿ ಕಾಫಿ ಕಾಳು ಮೆಣಸು ಇಷ್ಟು ಬೆಳೆ ಹಾಕಿದ್ವಿ. ಮತ್ತೆ ಬೇರೆ ಬೇರೆ ಕಿತ್ತಳೆ ಆಗ್ಬೋದು ಅಥವಾ ಇದೆ ಸರ್, ಅದು ತುಂಬಾ ಜಾಸ್ತಿ ಇಲ್ಲ. ಮತ್ತೆ ಅದು ಬಟರ್ ಫ್ರೂಟ್ ಸ್ವಲ್ಪ ಇದೆ, ಒಂದು 11-12 ಮರ ಇದೆ. ಸ್ವಲ್ಪ ಒಂದು 50 ತೆಂಗಿನ ಮರ ಇದೆ. ಓಕೆ. ಈ ತರ ಸ್ವಲ್ಪ ಸ್ವಲ್ಪ ಹಾಕೊಂಡಿದೀವಿ. ಅಡಿಕೆ ಹಾಕೋದಕ್ಕೆ ಏನ್ ಕಾರಣ ಧರ್ಮರಾಜ್? ಅಡಿಕೆ ಹಾಕೋದಕ್ಕೆ ಅಂದ್ರೆ ಸರ್, ಒಂದು 15 ವರ್ಷದ ಹಿಂದೆ ಗದ್ದೆ ಆಕ್ಚುಲಿ ಅದು ನಮ್ದು ಭತ್ತ ಬೆಳೆ ಅಂತ ಜಾಗ ಅದು. ಅದಕ್ಕೆ ಕೃಷಿಗೆ ಭತ್ತಕ್ಕೆ ಕೆಲಸಕ್ಕೆ ಅಂದ್ರೆ ಜನ ಬರ್ತಾ ಇರ್ಲಿಲ್ಲ. ಅವಾಗ ಏನ್ ಮಾಡಿದ್ರು ನಮ್ ತಂದೆಯವರು ಗದ್ದೆ ಮತ್ತೆ ಭತ್ತ ಲಾಭದಾಯಕವಾಗಿ ಆಗ್ತಾ ಇರ್ಲಿಲ್ಲ, ಕೈಯಿಂದ ಲಾಸ್ ಆಗ್ತಾ ಇತ್ತು. ಆ ಕಾರಣದಿಂದ ನಾವು ಅದಕ್ಕೆ ಗದ್ದೆಗೆ ನಮ್ ತಂದೆಯವರು ಅಡಿಕೆ ಹಾಕಿದ್ರು. ಹಾಗಾಗಿ ಭತ್ತ ಬೆಳೀತಾ ಇದ್ದ ಜಾಗದಲ್ಲಿ ನಾವೀಗ ಅಡಿಕೆ ಹಾಕಿದೀವಿ. ಬಟ್ ಸ್ವಲ್ಪ ಬೇಜಾರಿದೆ ಈಗ, ಭತ್ತ ನಾವೇ ಬೆಳಿಬೇಕಾಗಿತ್ತು. ನಮಗೆ ಈಗ ಭತ್ತ ಬೆಳಿಬೇಕು ಅಂದ್ರೆ ಭತ್ತ ಬೆಳೆಯುವಂತ ಭೂಮಿ ಇಲ್ಲ ಈಗ. ಈಗ ಅನ್ನಿಸ್ತಾ ಇದೆ ಭತ್ತ ಬೆಳೆಯೋದಕ್ಕೆ ಒಂದ್ 2 ಎಕರೆ ನಾವು ನಾವು ಇಟ್ಕೋಬೇಕಾಗಿತ್ತು ಅಂತ. ಧರ್ಮರಾಜ್ ಅವರೇ, ಈಗ ನಿಮ್ಮ ತಂದೆಯವರು ಬಹಳ ಹಳೆಯ ಕಾಲದ ಕಾಫಿ ಬೆಳೆಗಾರರು. ಹೌದು, ಅವರ ತಂದೆ ಕಾಲದಿಂದಲೂ ಕಾಫಿಯನ್ನ ಬೆಳೀತಾ ಇದ್ರು. ಹೌದು, ಈಗ ನಿಮ್ಗ ಅನ್ಸುತ್ತಾ ಆ ವಿಧಾನ ಸರಿಯಲ್ಲ, ಬೇರೆ ವಿಧಾನವನ್ನ ಬದಲಾಯಿಸಿಕೊಂಡು ಕಾಫಿಯನ್ನ ಕಾಫಿ ತೋಟಗಳನ್ನ ನಿರ್ವಹಣೆ ಮಾಡಬೇಕಾದ ಅನಿವಾರ್ಯತೆ ಇದೆ ಅಂತ? ಇಲ್ಲ ಸರ್, ಖಂಡಿತ ಹಂಗ ಹೇಳಿದ್ರೆ ತಪ್ಪಾಗುತ್ತೆ. ಅವತ್ತಿಗೆ ಅವ್ರು ಮಾಡ್ತಾ ಇದ್ದಿದ್ದು ಸರಿ ಇತ್ತು ಸರ್, ನಮ್ ತಾತ ಅವ್ರು ಮಾಡ್ತಾ ಇದ್ದಿದ್ದು ಅವತ್ತಿಗೆ ಸರಿ ಇತ್ತು. ನಮ್ ತಂದೆಯವರು ಆ ಹವಾಮಾನಕ್ಕೆ ಅನುಗುಣವಾಗಿ ಅವತ್ತಿನ ತಳಿ ಇಟ್ಕೊಂಡು ಬೆಳೀತಿದ್ದು ಸರಿ ಇತ್ತು. ಅವತ್ತಿನದನ್ನೇ ಇವತ್ತು ನಾವು ಅದನ್ನೇ ಫಾಲೋ ಮಾಡಿದ್ರೆ, ಅದೇ ಚಟುವಟಿಕೆ ಮಾಡಿದ್ರೆ ತಪ್ಪಾಗುತ್ತೆ. ಅವ್ರು ಮಾಡ್ತಾ ಇದ್ದಿದ್ದು ಸರಿ ಇಲ್ಲ ಅಂತ ಹೇಳಕ್ಕಾಗಲ್ಲ. ಅವತ್ತಿಗ ಸರಿ ಇತ್ತು, 795, 696, 599 ಈ ತರ ಗಿಡಗಳಿತ್ತು ಸರ್. ಅವತ್ತಿನ ಹವಾಮಾನಕ್ಕೆ ಅದು ಆಗ್ತಾ ಇತ್ತು. 795 ಇವತ್ತಿನ ಏನಿದೆ ಅವಾಗ ಸರ್ 28-30 ಒಳಗಡೆ ಇತ್ತು ಟೆಂಪರೇಚರ್. ಇವಾಗ ನಾವು 37 ವರೆಗೂ ನೋಡ್ತಾ ಇದೀವಿ ಈ ತಾಪಮಾನ. ಆ ವೆರೈಟಿ ಗಿಡಗಳು ತಡ್ಕೊಳಲ್ಲ, ಮತ್ತೆ ವಿಪರೀತ ವ್ಯತ್ಯಾಸಗಳಿದೆ ಪ್ರಕೃತಿನಲ್ಲಿ. ಈಗ ವಿಪರೀತ ಮಳೆ, ವಿಪರೀತ ಚಳಿ, ವಿಪರೀತ ಬಿಸಿಲು, ಈ ತರ ತುಂಬಾ ವ್ಯತ್ಯಾಸಗಳಾಗಿರೋದ್ರಿಂದ ಇವತ್ತಿಗೆ ನಾವು ಆ ಹವಾಗುಣಕ್ಕೆ ಒಗ್ಗ ಅಂತ ತಳಿಗಳು ಸ್ವಲ್ಪ ಮಾರ್ಪಾಡು ಮಾಡ್ಕೊಂಡು ಅವರು ಹಾಕೊಟ್ಟ ದಾರಿನಲ್ಲೇ ನಾವು ಬಂದಿತ್ತು. ಚೇಂಜ್ ಆಗ್ಲೇಬೇಕು. ಅವತ್ತಿಗೆ ಅವ್ರು ಮಾಡ್ತಾ ಇದ್ದೀವಿ ಸರಿ ಇತ್ತು, ಅದೇ ಕೃಷಿ ಇವತ್ತು ಮಾಡ್ತೀನಿ ಅಂದ್ರೆ ಲಾಭ. ಏನೇನು ಬದಲಾವಣೆ ಮಾಡ್ಕೊಂಡಿದ್ದೀರಿ? ಬದಲಾವಣೆ ಅಂದ್ರೆ ಮುಖ್ಯವಾಗಿ ತಳಿಗಳು. ಈಗ ನಾನು ದೊಡ್ಡ ಪ್ರೊಡಕ್ಷನ್ ತೆಗಿಬೇಕು ಅಂತ ಹೊರಟಾಗ ನಾನು ತಳಿಗಳದ್ದು ಮುಖ್ಯವಾಗಿ ಒಳ್ಳೆ ತಳಿಗಳು ಬೇಕಾಗಿತ್ತು. ಆಗ ಹುಡ್ತಾ ಇದ್ದಾಗ ಕಾಫಿ ಬೋರ್ಡ್ ಅವ್ರ ಜೊತೆ ನಾನು ಚರ್ಚೆ ಮಾಡಿದಾಗ ಕುಬ್ಜ ತಳಿಗಳು ಏನು ಕಾವೇರಿ ಮತ್ತೆ ಕಟುವಾಯಿ ಈ ತರ ಗಿಡಗಳು ಬಿಟ್ಟಿದ್ರು. ಅದರಲ್ಲಿ ಚಂದ್ರಗಿರಿ ಅಂತೇಳಿ ಒಂದು ವೆರೈಟಿ ರಿಲೀಸ್ ಮಾಡಿದ್ರು ಕಾಫಿ ಬೋರ್ಡ್ ಇಂದ. ತುಂಬಾ ಒಳ್ಳೆ ಗುಣಮಟ್ಟದ ಕಾಫಿ ಗಿಡ. ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದನು ಹೇಳಬೇಕು, ಅವ್ರು ಅಷ್ಟು ಒಳ್ಳೆ ತಳಿ ಗಿಡ ನಮಗೆ ಕೊಟ್ಟಿದ್ದೆ. ನಮ್ಮ ಪ್ರಕಾರ ಅದು ಬೆಸ್ಟ್ ವೆರೈಟಿ ಸರ್. ಹೈ ಎಂಡ್ ಇದೆ, ಮತ್ತೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಮತ್ತೆ ಒಂದ್ ವರ್ಷ ಕಾಫಿ ಕೊಟ್ಟು ಒಂದ್ ವರ್ಷ ವೀಕ್ ಆದ್ರೂ ಮತ್ತೆ ನಾವು ಗೊಬ್ಬರ ಮತ್ತೆ ನೀರನ್ನ ಕೊಟ್ಟು ತಕ್ಷಣನೇ ಅದು ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡುತ್ತೆ. ಅದು ಗಿಡ ತುಂಬಾ ಚೆನ್ನಾಗಿ ತೆಗೆದು ಬರುತ್ತೆ ಬೇಗ. ಹಾಗಾಗಿ ಮತ್ತೆ ನಾವು ಅದು ಸಣ್ಣ ಜಾತಿ ಗಿಡ ಆಗಿರೋದ್ರಿಂದ ನಾವು ಎಕರೆಗೆ 1700 ಗಿಡದವರೆಗೂ ಹಾಕ್ಬೋದು. ಹಾಗಾಗಿ ನಾವು ದೊಡ್ಡ ಪ್ರೊಡಕ್ಷನ್ ತೆಗಿಬೇಕು ಅಂತ ಅಂದಾಗ ಇದು ತುಂಬಾ ಅನುಕೂಲ ನಮಗೆ. ಈ ಗಿಡ ಒಂದು ತಳಿ ಬದಲಾವಣೆ, ಒಂದು ತಳಿ ಆಯ್ಕೆ. ಎರಡನೇದು ನೀರು, ನೀರಿನ ನಿರ್ವಹಣೆ ಬಹಳ ಮುಖ್ಯ ಸರ್. ನೀರಿಂದಲೇ ಯಾವುದೇ ಕೃಷಿ ಮಾಡಕ್ ಆಗಲ್ಲ, ಅದರಲ್ಲೂ ಕಾಫಿ ತೋಟ ಈ ತರದ್ದು ನಿರ್ವಹಣೆ. ಕಾಫಿ ಕಾಳುಮೆಣಸು ಏನಕ್ಕೆ ಬೆಳೆಯೋದಕ್ಕೆ ನೀರು ಅತಿ ಮುಖ್ಯವಾಗಿ ಬೇಕು. ಅದು ನಮಗೆ ಮಲ್ನಾಡು ಭಾಗ ಆಗಿರೋದ್ರಿಂದ ಕೇರಳ ಸಿಗುತ್ತೆ. ಅದನ್ನ ಹೇಗೆ ಹಿಡಿದಿಟ್ಕೋಬೇಕು ಅನ್ನೋದನ್ನ ನಾವು ತಿಳ್ಕೊಂಡು ಮಾಡಿ, ಮತ್ತೆ ಅದ್ರ ಜೊತೆಗೆ ಸುಲಭವಾಗಿ ಆ ಗಿಡಕ್ಕೆ ಹೇಗೆ ನೀರು ತಲುಪಿಸ್ಬೇಕು ಅಂದ್ರೆ ಲೇಬರ್ ಜಾಸ್ತಿ ಬೇಕಾಗುತ್ತೆ. ಹಳೆ ವಿಧಾನದಲ್ಲಿ ಸರ್ ಪೈಪ್ ಎಲ್ಲ ತಂದು ಮನೆಯಲ್ಲಿ ಇಟ್ಕೊಂಡು ಮತ್ತೆ ನೀರು ಹಿಡಿಯೋ ಟೈಮಲ್ಲಿ ತಗೊಂಡೋಗಿ ಫಿಕ್ಸ್ ಮಾಡಿ ಮತ್ತೆ ಪ್ರತಿ ಶಿಫ್ಟಿಗೂ ನಾವು ಜೆಟ್ ಚೇಂಜ್ ಮಾಡಿ ಅದು ತುಂಬಾ ಲೇಬರ್ ಬೇಕಾಗಿತ್ತು. ಸ್ವಲ್ಪ ನೀರನ್ನ ನೀರು ಕೊಡೋದಕ್ಕೆ ತಿಳುವಳಿಕೆ ಇರ ಅಂತವ್ರೆ ಬೇಕಾಗಿತ್ತು, ಅವ್ರಿಗೆ ಕಾಯ್ಬೇಕಾಗಿತ್ತು. ನಾವು ಅದೇನ್ ಮಾಡ್ತೀವಿ, ನಾವೀಗ ಪರ್ಮನೆಂಟ್ ಫಿಕ್ಸ್ ಮಾಡ್ಕೊಂಡ್ವಿ. ಈಗ ಹೇಗಿದೆ ಅಂದ್ರೆ ನಮ್ಮ ತೋಟದಲ್ಲಿ ನೀರಾವರಿ ಸೌಲಭ್ಯ ಹೆಂಗ್ ಮಾಡ್ಕೊಂಡಿದೀವಿ ಅಂದ್ರೆ ಸರ್, ನಮ್ಮ ತಾಯಿಯವರು ಹೋದ್ರು ಈ ತೋಟಕ್ಕೆ ನೀರು ಕೊಡ್ಬಹುದು, ಒಂದು ಸ್ವಿಚ್ ಹಾಕಿ ವಾಲ್ ಬಿಡೋದಷ್ಟೇ ನೀರು ಸ್ಟಾರ್ಟ್ ಮಾಡ್ಬೋದು. ಯಾವುದೇ ಆಳುಗಳ ಅವಶ್ಯಕತೆ ಇರೋದಿಲ್ಲ. ಒಂದು ಸ್ವಿಚ್ ಹಾಕಿ ವಾಲ್ ತಿರುಗಿಸಿದ್ರೆ ನೀರು ಸ್ಟಾರ್ಟ್ ಆಗುತ್ತೆ. ಅದು ಮತ್ತೆ ತುಂಬಾ ಕಡಿಮೆ, ತುಂಬಾ ದುಬಾರಿನೂ ನಾವು ಖರ್ಚು ಮಾಡಿಲ್ಲ. ಅದಕ್ಕೋಸ್ಕರ 40-40 ಅಂತರದಲ್ಲಿ PVC ಪೈಪ್ ಹಾಕಿ ಸ್ಪಾಟ್ ಸೆಟ್ಗಳು ಅದನ್ನ ಪರ್ಮನೆಂಟ್ ಫಿಕ್ಸ್ ಮಾಡಿದೀವಿ. ಅದನ್ನ ಸ್ವಿಚ್ ಹಾಕಿ ವಾಲ್ ಬಿಟ್ಟರೆ ನೀರು ಸ್ಟಾರ್ಟ್ ಆಗುತ್ತೆ ಸರ್ ಇಮಿಡಿಯೇಟ್ ಆಗಿ. ಮೊದಲೆಲ್ಲ ನಮಗೆ ನಮ್ಮ ಏರಿಯಾಗೆ 3-3.5 ಲಕ್ಷ ಬೇಕಾಗಿತ್ತು ಸರ್ ಇದು ಲೇಬರ್ಗೆ. ಇವಾಗ ನಮ್ಗೆ ಈಗೊಂದು 3-4 ಇಯರ್ಸ್ ಇಂದ ಈ ವ್ಯವಸ್ಥೆ ಮಾಡ್ಕೊಂಡ್ಮೇಲೆ, ತುಂಬಾ ವರ್ಷದಿಂದ ಮಾಡ್ತಾ ಇದ್ವಿ, ಕಂಪ್ಲೀಟ್ ಮಾಡಿದ್ವಿ. ಇದು ಮಾಡಿದ್ಮೇಲೆ ಈಗ ನಮಗೆ 0 ಲೇಬರ್, ಲೇಬರ್ನೇ ನಾವು ಬಳಸ್ಕೋತಾ ಇಲ್ಲ ಇದಕ್ಕೆ ನೀರು ಉಳಿಯೋದಕ್ಕೆ. ನಾನು ಅಥವಾ ನಮ್ಮ ತಂದೆಯವ್ರ ತೋಟಕ್ಕೆ ಹೋದಾಗ ಅಥವಾ ನಮ್ಮ ರೈತರು ಅವರು ಸ್ವಿಚ್ ಹಾಕೋದು ವಾಲ್ ಬಿಡೋದು, 1 ನಿಮಿಷದ ಕೆಲಸ ನೀರು ಹೊಡಿಬೇಕು ಅಂತ, ನೀರು ಸ್ಟಾರ್ಟ್ ಮಾಡಬೇಕು ಅಂದ್ರೆ. ಇದು ಸರಳವಾದ ವಿಧಾನ, ಎಲ್ಲರೂ ಇದನ್ನ ಅಳವಡಿಸ್ಕೊಂಡ್ರೆ ತುಂಬಾ ಒಳ್ಳೇದು. ಮತ್ತೆ ಬೋರ್ ಬರದಂಗೆ ನೋಡ್ಕೊಳ್ಳೋದಕ್ಕೆ ನೀರಿನ ಈ ತರದ ವ್ಯವಸ್ಥೆ ಅತಿ ಮುಖ್ಯ. ಅರೇಬಿಕಾ ಅಂತ ಅಂದ್ರೆ ಸರ್ ಈಗ ಎಲ್ಲರೂ ಕೈ ಬಿಡ್ತಾ ಇರೋದು ಸ್ಟೆಮ್ ಬೋರರ್ ಹಾವಳಿಯಿಂದ. ನನಗೀಗ್ಲೂ ಸುಮಾರು ದಿನಕ್ಕೊಂದು ನಾಲ್ಕೈದು ಫೋನು ಬರುತ್ತೆ, ನಾವು ಅರೇಬಿಕಾ ಬೆಳಿಬೇಕು ಅಂತ ಇಂಟ್ರೆಸ್ಟ್ ಇದೆ, ತುಂಬಾ ಬೋರರ್ ಇದೆ. ನಿನ್ನೆ ಸೋಮವಾರಪೇಟೆಯಿಂದ ಫೋನ್ ಮಾಡಿದ್ರು, ಚೆನ್ನಾಗಿ ತುಂಬಾ ಸೊಪ್ಪಾಗಿ ಬಂದಿದೆ ಗಿಡ, ಬಟ್ ಒಂದೊಂದು ಸಾಲಲ್ಲಿ 50 ಸಾಲಲ್ಲಿ 10-15 ಗಿಡ ಕಡಿತಾ ಇದೀವಿ 3 ವರ್ಷಕ್ಕೇನೆ. ಬೇಜಾರಾಗ್ತಾ ಇದೆ. ಅದೇನಂತಂದ್ರೆ ನೀರಿನ ಈ ತರದ ವ್ಯವಸ್ಥೆ ಮಾಡ್ಕೊಂಡ್ರೆ ನಮಗೆ ಬೋರರ್ ಬರಲ್ಲ. ನೀರಿಗೂ ಬೋರರ್ಗೂ ಏನ್ ಸಂಬಂಧ? ಹಾ ಸರ್, ಈಗ ನಮ್ ತೋಟದಲ್ಲಿ ಈಗ ಇಡೀ ತೋಟಕ್ಕೆ ಸರ್ 38 ಎಕರೆಗೆ 100-150 ಗಿಡ ಸಿಗ್ಬಹುದು ಹೆಚ್ಚಂದ್ರೆ. ಅದೇನೇನು ಲೆಕ್ಕನೇ ಅಲ್ಲ. ಹೇಗೆ ಅಂತ ಅಂದ್ರೆ ಸರ್, ಹುಳುದು ಹುಳ ಬೋರದ್ದೆ, ನಾನು ಅರೇಬಿಕಾ ಬೆಳಿಬೇಕು ಅಂತ ಹೊರಟಾಗ ಬೋರದ ಬಗ್ಗೆನೆ ನಾನು ಹೆಚ್ಚು ನಾನು ತಿಳ್ಕೊಳ್ತಾ ಹೋಗಿದ್ದು. ಇದೇ ತುಂಬಾ ನಮ್ಗೆ ಕಾಫಿ ಬೆಳೆಗಾರರಿಗೆ ದೊಡ್ಡ ಶತ್ರು ಅಂದ್ರೆ ಸ್ಟೆಮ್ ಬೋರರ್. ಅದ್ರದ್ದು ಜೀವನ ಕ್ರಮನ ನಾನು ತಿಳ್ಕೊತೇವೆ, ಅವತ್ತೆ ಹೆಂಗೆ ಇರುತ್ತೆ ಹುಳ, ಯಾವ ತರ ತೊಂದರೆ ಕೊಡುತ್ತೆ ನಮಗೆ, ಯಾವ ಟೈಮಲ್ಲಿ ಅದು ಬರುತ್ತೆ ಎಲ್ಲ ತಿಳ್ಕೊಳ್ತಾ ಹೋದ್ರೆ ಅದು ಕಾಫಿ ಬೋರ್ಡ್ ಅವರು ಅದು ಸ್ಪಷ್ಟವಾಗಿ ಎಲ್ಲ ಬರೆದಿದ್ದಾರೆ ಅದ್ರ ಜೀವನ ಕ್ರಮ. ಅದನ್ನು ತಿಳ್ಕೊಂಡೆ ನಾನು ಫಸ್ಟ್ ಯಾವ ಟೈಮ್ ಏಪ್ರಿಲ್ ಮೇ ನಲ್ಲಿ ಅದ್ರ ಆಕ್ಟಿವಿಟೀಸ್ ಜಾಸ್ತಿ, ಅವಾಗ ನಮಗೆ ಸ್ವಾಬಿಂಗ್ ಮಾಡಬೇಕು, ಇನ್ಸೆಕ್ಟಿಸೈಡ್ ಸ್ಟೆಮ್ಮಿಗೆ ಹಚ್ಚಬೇಕು. ಹಚ್ಚೋದ್ರಿಂದ ಒಂದ್ 20-25% ಅಷ್ಟು ನಾವು ಹತೋಟಿ ತಗೋಬಹುದು ಅಷ್ಟೇ. ಇನ್ನೊಂದು ನೆರಳನ್ನು ಸರಿಯಾದ ವಿಧಾನದಲ್ಲಿ ಇಟ್ಕೊಳ್ಳೋದ್ರಿಂದ ಒಂದ್ 25% ಹತೋಟಿ ಇಟ್ಕೋಬಹುದು. ಇನ್ನ ಮಿಕ್ಕಿದ್ದು ನೀರಿಂದೇ ದೊಡ್ಡ ಪಾತ್ರ. ಈಗ ಸ್ಟೆಮ್ ಬೋರರ್ ನಿಯಂತ್ರಣ ಮಾಡೋದಕ್ಕೆ ಏಪ್ರಿಲ್ ಮೇ ತಿಂಗಳಲ್ಲಿ ನೀರಿನ ಅವಶ್ಯಕತೆ ಜಾಸ್ತಿ ಇರುತ್ತೆ ಸರ್. ಜಾಸ್ತಿ ಅಂದ್ರೆ ಪದೇ ಪದೇ ಸ್ಟೆಮ್ಮಿನ ಮೇಲೆ ನೀರು ಬೀಳ್ತಾ ಇದ್ರೆ ಅದಕ್ಕೆ ಮೊಟ್ಟೆ ಇಡೋದಕ್ಕೆ ಅವಕಾಶ ಆಗೋದಿಲ್ಲ. ಹಾಗೇನೆ ಮತ್ತೆ ಮೊಟ್ಟೆ ಇಟ್ಟರು ಅದು ಮರಿ ಆಗೋದಕ್ಕೆ ಆಗೋದಿಲ್ಲ. ಪದೇ ಪದೇ ನೀರು ಸ್ಟೆಮ್ಮಿನ ಮೇಲೆ ಬೀಳ್ತಾ ಇದ್ದಾಗ ಸಂಪೂರ್ಣ ಹತೋಟಿಗೆ ಬಂದ್ಬಿಡುತ್ತೆ ಆ ಹುಳ. ಅಲ್ಲಿ ಬದುಕೋದಕ್ಕೆ ಅದಕ್ಕಲ್ಲಿ ಸರಿಯಾದ ವಾತಾವರಣ ಅಲ್ಲ ಅಂತ ಅರ್ಥ ಅದಕ್ಕೆ. ಹಾಗಾಗಿ ಇದರಿಂದ ನಮಗೆ ಪದೇ ಪದೇ ನೀರು ಕೊಡೋದ್ರಿಂದ ನಮಗೆ ಇದರಿಂದ ಅನುಕೂಲ ಆಗಿದೆ, ನಮಗೆ ಏನು ತೊಂದರೆ ಆಗೋದಿಲ್ಲ. ಬೋರರ್ ನ ಇದರಿಂದ ಹತೋಟಿಲಿ ಇಟ್ಕೋಬಹುದು. ಅದಕ್ಕೆ ನಮಗೆ ಸ್ಪಾಟ್ ಚೆಕ್ಗಳು ಅಂದ್ರೆ ತುಂಬಾ ಖರ್ಚೇನು ಬರಲ್ಲ. ಎಕರೆಗೊಂದು 40,000 ರೂಪಾಯಿ, ಬೇರೆ ಯಾವುದೇ ಟ್ರಿಪ್ ಮತ್ತೆ ಇನ್ನೊಂದು ವಿಧಾನ ನಾವು ಹೋದ್ರೆ ಎಕರೆಗೆ 1-1.5 lakh ಬೇಕಾಗುತ್ತೆ. ಈ ಸರಳವಾದ ವಿಧಾನ ಇದು 40,000-45,000, ಹೆಚ್ಚಂದ್ರೆ 50,000 ಒಂದ್ ಎಕರೆಗೆ. ಅಂತ ಅಂತವಾಗಿ ಇದನ್ನ ನಾವು ಮಾಡ್ಕೊಂತ ಬಂದು ಈ ತರ ವ್ಯವಸ್ಥೆ ಮಾಡ್ಕೊಂಡು ನಾವು ಸ್ಟೆಮ್ ಬೋರರ್ನ ಹತೋಟಿಗೆ ತಗೊಂಡಿದೀವಿ. ನಮಗೇನು ತೊಂದರೆ ಆಗಿಲ್ಲ ಸರ್ ಇದರಿಂದ, ಚೆನ್ನಾಗಿ ಹತೋಟಿ ಆಗಿದೆ. ಸರಿಯಾದ ನೆರಳು ಎಷ್ಟು ಬೇಕು, ಅವಶ್ಯಕತೆ ಎಷ್ಟಿದೆ ಅಷ್ಟು ಇಟ್ಕೊಂಡು ಸರಿಯಾದ ಸಂದರ್ಭದಲ್ಲಿ ನಾವು ಔಷಧಿ ಹಚ್ಚಬೇಕು. ಏನಾಗುತ್ತೆ ಜನ ಇದಾರೆ ಅಂತ ಹೇಳಿ ಸ್ವಲ್ಪ ಬೇಗ ಹಚ್ಚಿದ್ರು ತಪ್ಪಾಗುತ್ತೆ ಅಥವಾ ತುಂಬಾ ಲೇಟಾಗಿ ಹಚ್ಚಿದ್ರು ತಪ್ಪಾಗುತ್ತೆ. ಏಪ್ರಿಲ್ 2nd ಸ್ಟಾರ್ಟ್ ಮಾಡಿ ಏಪ್ರಿಲ್ ಮೇ 1st ಒಳಗಡೆ ನಮ್ದು ಔಷಧಿ ಹಚ್ಚಿ ಮುಗಿಬೇಕು. ಇದು ಸರಿಯಾದ ಟೈಮ್. ಈಗ ಕೆಲವರು ಮಾರ್ಚ್ 2nd ಸ್ಟಾರ್ಟ್ ಮಾಡ್ತಾರೆ, ಅವಾಗನೂ ಹುಳ ಇರುತ್ತೆ ಹೇಳ್ತಾರೆ ನಮಗೆ, ಮಾರ್ಚ್ ಅಲ್ಲಿ ಇರುತ್ತೆ ಸರ್ ತುಂಬಾ, ಅವಾಗ ಹುಳುಗಳ ಆಕ್ಟಿವಿಟಿ ತುಂಬಾ ಕಮ್ಮಿ ಇರುತ್ತೆ. ಒಂದು ಉದಾಹರಣೆಗೆ ಈಗ ಏಪ್ರಿಲ್ ಮೇ ನಲ್ಲಿ ಏನಿರುತ್ತೆ ಅದ್ರದ್ದೊಂದು 1/3 ಭಾಗ ಇರುತ್ತೆ ಅಷ್ಟೇ. ಆಗ ಒಂದ್ 2-3 ಹುಳುಗಳು ಕಣ್ ತಕ್ಷಣ ಹಚ್ಚಕ್ ಹೋಗ್ತಾರೆ. ಆ ಔಷಧಿ ಪರಿಣಾಮ 20-21 ದಿವಸ ಮಾತ್ರ ಇರುತ್ತೆ. ಈ ಹುಳುಗಳು ಮತ್ತೆ ಬಂದಾಗ ಇದ್ರದ್ದು ಆಕ್ಟಿವಿಟೀಸ್ ಜಾಸ್ತಿ ಆಗುತ್ತೆ, ಯಾಕೆಂದ್ರೆ ಔಷಧಿ ಹಚ್ಚಿತ್ತು ಅದು ಏನು ಅದರಲ್ಲಿ ಅದು ಮುಗ್ದೋಗಿರುತ್ತೆ. ಹಾಗಾಗಿ ನಾವು ಏಪ್ರಿಲ್ ಮೇ ನಲ್ಲಿ ನಾವು ಔಷಧಿನ ಹಚ್ಬೇಕು ಸರಿಯಾಗಿ. ದೊಡ್ಡ ಪ್ರೊಡಕ್ಷನ್ ತೆಗೆಯೋದಕ್ಕೆ ಸರ್ ನೆರಳು ಅತಿ ಮುಖ್ಯವಾಗಿ, ನಾವು ತುಂಬಾ ನೆರಳು ಇಟ್ಕೊಳ್ಳೋದು ತಪ್ಪಾಗುತ್ತೆ, ಅತಿಯಾಗಿ ನೆರಳು ತೆಗೆಯೋದು ತಪ್ಪಾಗುತ್ತೆ. ಮತ್ತೆ ಅನಾವಶ್ಯಕ ಮರಗಳು ಬೇಡದೇ ಇರೋಂತವು ಎಲ್ಲಾ ಗಿಡಗಳನ್ನು ತಂದ್ರೆ ಕಾಫಿ ಗಿಡದಲ್ಲಿ ನಾವು ದೊಡ್ಡ ಪ್ರೊಡಕ್ಷನ್ ತೆಗಿಯಕ್ ಆಗಲ್ಲ. ಒಂದು ಅರೇಬಿಕಾಗೆ ನಾವು 15x15 ಅಥವಾ 10x15 ಈ ತರದ ಅಂತರದಲ್ಲಿ ನಾವು ನೆರಳು ಮರಗಳು ಇಟ್ಕೋಬೇಕಾಗುತ್ತೆ. ಕೆಲವು ತೋಟಗಳು ಏನಾಗುತ್ತೆ ವಿಪರೀತ ಬೇರೆ ಬೇರೆ ಮರಗಳು, ಅಂಜುಳ ಮರ, ಬಾಳೆ ಯಾವಾಗ್ಲೂ ಇರೋದು, ಮನೆ ಬಿಡ್ತಾರೆ ಎಲ್ಲ ಸುಮ್ಮನೆ ಇಟ್ಕೊಂಡಿರ್ತಾರೆ, ಯಾವಾಗ್ಲೂ ಹಾಕಿ ಸಿಕ್ಲೆ, ಈ ತರದ್ದು ಬೇಡದ್ದು ಸಣ್ಣ ಸಣ್ಣ ಸಣ್ಣ ಮರಗಳು ತುಂಬಾ ಇರುತ್ತೆ. ಕೆಲವು ತೋಟಕ್ಕೆ ನಾನು ಕರೀತಾರೆ ಹೋದ್ರೆ ಕಾಫಿ ಗಿಡ 500 ಇದ್ರೆ ಮರ ಅಷ್ಟೇ ಇರುತ್ತೆ. ಅವಾಗ ಪ್ರೊಡಕ್ಷನ್ ತೆಗಿಯಕ್ ಆಗೋದಿಲ್ಲ, ಗಾಳಿ ಬೆಳಕು ಅತಿ ಮುಖ್ಯವಾಗಿ ಬೇಕು. ಹಾಗಾಗಿ ಇದನ್ನು ನಾವು ಗಮನದಲ್ಲಿಟ್ಕೊಂಡು ನಮ್ಗೆ ಎಷ್ಟು ಬೇಕು ನೆರಳು ಅದ ನೆರಳನ್ನ ಇಟ್ಕೋಬೇಕು. ನೆರಳಿಗಾಗಿ ಯಾವ ಮರ ಇಟ್ಕೋಬಹುದು ಅಂತೀರಿ? ನೆರಳಿಗೆ ಸರ್ ನಾವು ಮೊದಲು ಗೊತ್ತಿಲ್ಲದೇ ಸಿಲ್ವರ್ ಮರ ಹಾಕ್ತಾ ಇದ್ವಿ. ಈಗ ಸಿಲ್ವರ್ ಮರ ಪ್ರಕೃತಿಗೆ ವಿರುದ್ಧವಾಗಿದೆ, ಅದನ್ನ ನೋಡಿದ್ರೆ ಅದು ಒಳ್ಳೆ ಮರ ಅಲ್ಲ. ಅದಕ್ಕೋಸ್ಕರ ನಮ್ಗೆ ಅದು ಗೊತ್ತಾದ್ಮೇಲೆ ಒಂದು 4 ವರ್ಷದಿಂದ ನಾನು ಒಂದೇ ಒಂದು ಸಿಲ್ವರ್ ಮರ ನೆಡ್ತಾ ಇಲ್ಲ. ಅದ್ರ ಬದಲಿಗೆ ನಾವು ಬೇರೆ ಬೇರೆ ಕಾರ್ ಜಾತಿ ಮರಗಳು ನೆಡ್ತೇವೆ. ತೋಟಕ್ಕೆ ತುಂಬಾ ಒಳ್ಳೆ ಮರ ಅಂತ ಅಂದ್ರೆ ಸರ್ ಹತ್ತಿ ಮರ. ಹತ್ತಿ ಮರ ತುಂಬಾ ಚೆನ್ನಾಗಾಗುತ್ತೆ. ಮತ್ತೆ ಗರಿಗೆ, ಗರಿಗೆ ಸಿಲ್ವರ್ ಮರಕ್ಕೆ ಬದಲಿಗೆ ನಾನು ಏನ್ ನಡ್ಕೋಬಹುದು ಅಂತ ಅಂದ್ರೆ ಅರಣ್ಯ ಇಲಾಖೆಯಲ್ಲಿ ಸಿಗುತ್ತೆ, ನಾನು ಅಲ್ಲೇ ತಗೊಳ್ತಾ ಇದ್ದೀನಿ, ಯಾರಿಗೆ ಬೇಕಾದ್ರೂ ಕೊಡ್ತಾರೆ. ಗರಿಗೆ ಮರ ಅದ್ರ ಬದಲಿಗೆ ತುಂಬಾ ಅನುಕೂಲ ಆಗ್ತದೆ. ಮತ್ತೆ ನೇರ್ಲು, ಮತ್ತೆ ಈಗ ಬೇರೆ ಬೇರೆ ಹಲವಾರು ಮರಗಳು ಸಿಗ್ತಾ ಇದೆ, ಹಾವಳಿಗೆ ಈ ತರ ಮರಗಳನ್ನ ನಾವು ಬಳಸ್ಕೋಬಹುದು. ಹಲಸಿನ ಮರ ಇವನ್ನೆಲ್ಲ ಹಾಕಂದ್ರೆ ತೋಟಕ್ಕೆ ತುಂಬಾ ಚೆನ್ನಾಗಿ ಆಗುತ್ತೆ. ಈಗ ಎಲ್ಲೋ ಹತ್ತಿ ಮರ ಒಂದ್ಬಿಟ್ಟು ಇನ್ ಪ್ರತಿ ಒಂದಕ್ಕೂ ನಾವು ಕಾಲ್ ಮೆಣಸನ್ನ ನೆಡಬಹುದು. ಎಕರೆಗೊಂದು 5 ಅಥವಾ 10 ಇಟ್ಕೊಂಡ್ರು ಸಾಕು, ಪೂರ್ತಿ ಅದನ್ನೇ ಹಾಕೊಳಕ್ ಆಗಿಲ್ಲ ಅಂದ್ರು ಎಲ್ಲ ಮಿಕ್ಸ್ ಅಲ್ಲಿ ನಾವು ಹಾಕೊಂಡ್ರೆ ಗೊಬ್ಬರ ನೇರ್ಲು, ನೇರ್ಲು, ಗರಿಗೆ ಈ ತರದ ಮರಗಳನ್ನ ಹಾಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಧರ್ಮರಾಜ್ ಅವರೇ, ಪೋಷಕಾಂಶಗಳ ನಿರ್ವಹಣೆಗೆ ಏನ್ ವ್ಯವಸ್ಥೆ ಇಟ್ಕೊಂಡಿದ್ದೀರಿ? ಹೌದು, ಈಗ ನಾವು ಮೊದಲು ಏನಂತ ಅಂದ್ರೆ ಸರ್, ನಮ್ಗೆ ಮಣ್ಣಿಗೆ ಹೆಚ್ಚು ಮಹತ್ವ ಕೊಡ್ಬೇಕು. ಮಣ್ಣನ್ನ ನಾವು ಎಷ್ಟು ಚೆನ್ನಾಗಿ ಇಟ್ಕೋಬೇಕು, ಕಾಫಿಗೆ ಅಂತ ಅಲ್ಲ ಯಾವುದೇ ಕೃಷಿಗೆ, ಮಣ್ಣು ಪಿ ಎಚ್ ಕರೆಕ್ಟ್. ನಾವು ಪ್ರತಿ ವರ್ಷ ಮಣ್ಣು ಪರೀಕ್ಷೆ ಮಾಡಿಸ್ತೀವಿ, ಪಿ ಎಚ್ 6.2 ಇಂದ ಮೇಲೆ 6.5 ಈ ತರ ಇರಕ್ಕೆ ಇರಂಗೆ ನೋಡ್ಕೋತೀವಿ. ಮತ್ತೆ ಆರ್ಗ್ಯಾನಿಕ್ ಕಾರ್ಬನ್ ಅದು ಚೆನ್ನಾಗಿ ಇರೋಂಗೆ ನೋಡ್ಕೋಬೇಕು ಅಂದ್ರೆ ಕಾಂಪೋಸ್ಟ್ ಹಾಕ್ತೀವಿ. ಹೇಳುವಾಗಿ ದನಿನ ಗೊಬ್ಬರ ಮತ್ತೆ ಕಾಂಪೋಸ್ಟ್, ದನಿನ ಗೊಬ್ಬರ ತಗೊಂಡು ಕಾಂಪೋಸ್ಟ್ ಮಾಡಿ ನಾವು ಹಾಕ್ತೀವಿ. ಮತ್ತೆ ಎರೆಹುಳಿನ ಗೊಬ್ಬರ ನಮ್ಮ ತೋಟದಲ್ಲಿ ತಯಾರು ಮಾಡ್ಕೋತೀವಿ. ಮಣ್ಣಿಗೆ ಹೇಳುವಾಗಿ ನಮ್ಗೆ ಕರಗು ಏನ್ ನಮ್ಮ ತೋಟದ ಎಲೆಗಳೇ ಬಿತ್ತು ಹೇಳುವಾಗಿ ಮಣ್ಣು ಚೆನ್ನಾಗಾಗುತ್ತೆ. ಅದನ್ನ ನಾವು ಮಣ್ಣು ಪರೀಕ್ಷೆ ಮಾಡಿಕೊಂಡು ಮಣ್ಣನ್ನ ಆರೋಗ್ಯವಾಗಿ ಇಟ್ಕೊಳ್ಳಕ್ಕೆ ತುಂಬಾ ಅದ ಕಡೆ ಗಮನ ಕೊಟ್ಟಿದ್ದೀವಿ ಸರ್. ಪ್ರತಿ ವರ್ಷ ಕಾಂಪೋಸ್ಟ್ ಹಾಕ್ತೀವಿ. ಮತ್ತೆ ಸಾಕಷ್ಟು ಸ್ವಾಭಾವಿಕವಾಗಿ ಹಸಿರೆಲೆ ಬೀಳೋದ್ರಿಂದ ನಮಗೆ ಮಣ್ಣಿಂದ ಏನ್ ತೊಂದರೆ ಆಗಲ್ಲ ಸರ್. ನಮ್ದು ಆಕ್ಚುಲಿ ಆರ್ಗ್ಯಾನಿಕ್ ಕಾರ್ಬನ್ ನಮ್ಮ ತೋಟದಲ್ಲೆಲ್ಲ ಪರೀಕ್ಷೆ ಮಾಡಿದಾಗ 1.8, 2, 2.2, 2.3 ವರೆಗೂ ಆರ್ಗ್ಯಾನಿಕ್ ಕಾರ್ಬನ್ ಇದೆ. ಮಣ್ಣಿನ ರಸಸಾರನ ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಏನ್ ಬಳಕೆ ಮಾಡ್ತೀರಿ? ನಾವು ಸಗಣಿ ಗೊಬ್ಬರ ಮತ್ತೆ ಸಾಕಷ್ಟು ಹಸಿರೆಲೆಗಳು ಸ್ವಾಭಾವಿಕವಾಗಿ ಬೀಳುತ್ತೆ ಸರ್. ನಮ್ ತೋಟದಲ್ಲಿ 250-300 ಮರಗಳಿರೋದ್ರಿಂದ ಅದ್ರದ್ದು ಸೊಪ್ಪು ಸಾಕಷ್ಟು ತನ್ಗಟ್ಟೆ 7-8 ಒಂದು ಎಕರೆ ಬೀಳುತ್ತೆ ಸ್ವಾಭಾವಿಕವಾಗಿ. ಅದ್ರ ಜೊತೆಗೆ ನಾವು ಸಗಣಿ ಗೊಬ್ಬರ ತಳಿಯುವಾಗ ಸಿಗಂತ ಸಗಣಿ ಗೊಬ್ಬರ ತಗೊಂಡು ಅದರಲ್ಲಿ ಕಾಂಪೋಸ್ಟ್ ಮಾಡ್ತೀವಿ ಸರ್. ನಮ್ದು ಕಾಫಿ ಪಲ್ಪ್ ಮಾಡ್ತೀವಲ್ಲ ಆ ಸಿಪ್ಪೆನ್ನು ಇಟ್ಕೊಂಡು ಮತ್ತೆ ತೆಂಗಿನ ಹೊಟ್ಟು ಅರ್ಧಿಕೆರೆ ಭಾಗದಿಂದ ತೆಂಗಿನ ಹೊಟ್ಟು ಕಸ್ತಿ ಮತ್ತೆ ನಮ್ ತೋಟದ ಸಿಗಂತ ವೇಸ್ಟ್ ತರಗೋದು ಇದೆಲ್ಲ ಹಾಕಿ ನಾವು ಕಾಂಪೋಸ್ಟ್ ಮಾಡ್ತೀವಿ. ಸುಣ್ಣ ಹಾಕಲ್ವಾ? ಸುಣ್ಣ ಹಾಕ್ತೀವಿ ಸರ್. ಸುಣ್ಣ ಅಂತ ಅಂದ್ರೆ ಸರ್ ಪಿ ಎಚ್ ವ್ಯತ್ಯಾಸ ಇದ್ರೆ ಮಾತ್ರ ನಾವು ಸುಣ್ಣ ಹಾಕ್ತೀವಿ ಸರ್. 6.2, 6.5 ಇದ್ದಾಗ ನಾವು ಸುಣ್ಣ ಹಾಕಕ್ ಹೋಗಲ್ಲ. ಓಕೆ, ಅದ್ರ ಅವಶ್ಯಕತೆ ಇರಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಮಣ್ಣನ್ನ ಪರೀಕ್ಷೆ ಮಾಡಿಸಲ್ಲ, ಹಾಗೇನೆ ಅಂದಾಜಿಗೆ 2 ವರ್ಷಕ್ಕೊಂದ್ಸರಿ ಸುಣ್ಣ ಹಾಕ ಅಭ್ಯಾಸ ಇದೆ, ತಪ್ಪಾಗುತ್ತೆ. ಮಣ್ಣು ಏನು ಪಿ ಎಚ್ 5-6 ಒಳಗಡೆ ಅಥವಾ 5.5 ಈ ತರ ಇದ್ದಾಗ ಮಾತ್ರ ನಮಗೆ ಸುಣ್ಣದ ಅವಶ್ಯಕತೆ ಇದೆ. ಇಲ್ಲ ಅಂದ್ರೆ ಸುಣ್ಣದ ಅವಶ್ಯಕತೆ ಇಲ್ಲ, ವೇಸ್ಟ್ ಆಗುತ್ತೆ. ರಾಸಾಯನಿಕ ಗೊಬ್ಬರಗಳನ್ನೇನು ಬಳಕೆ ಮಾಡಲ್ವಾ ಧರ್ಮರಾಜ್ ಅವರೇ ನೀವು? ಇಲ್ಲ ಸರ್, ಮಾಡ್ತೀವಿ ನಾವು. ಬರೀ ಕಾಂಪೋಸ್ಟ್ ಒಂದೇ ಮಾಡಲ್ಲ. ಕಾಫಿಗೆ ಮತ್ತೆ ಬರೀ ಆರ್ಗ್ಯಾನಿಕ್ ಅಂತ ಬೆಳೆಯಕ್ಕೆ ಕಷ್ಟ ಆಗುತ್ತೆ ಸರ್, ದೊಡ್ಡ ಪ್ರೊಡಕ್ಷನ್ ತೆಗಿಯಕ್ಕೆ ಖಂಡಿತ ಸಾಧ್ಯ ಇಲ್ಲ. ಮತ್ತೆ ನಾವು ಗೊಬ್ಬರ ಹಾಕೋದ್ರಲ್ಲಿ ಒಂದು ಇದನ್ನ ಬೇರೆ ತರನೇ ಇಟ್ಕೊಂಡಿದ್ವಿ ನಾವು. 5-6 ರೌಂಡ್ ಗೊಬ್ಬರ ಹಾಕ್ತೀವಿ ಸರ್ ಒಂದು ವರ್ಷಕ್ಕೆ. ಹಂಗ ಅಂದ್ಕೊಡ್ಲೇನೆ ಕೆಲವರು ಗಾಬರಿ ಆಗ್ತಾರೆ, ಅಯ್ಯೋ ಇಷ್ಟೊಂದು ಗೊಬ್ಬರ ಹಾಕ್ತೀರಾ ಅಂತ. ನಾನು ಪ್ರಮಾಣ ಜಾಸ್ತಿ ಹಾಕ್ತೀವಿ ಸರ್, ಎಲ್ಲರೂ ಎಷ್ಟು ಹಾಕ್ತಾರೆ ಗೊಬ್ಬರ ಅಷ್ಟೇ ಗೊಬ್ಬರ ಹಾಕ್ತೀನಿ. ಈಗ ನಮ್ಮ ಹಿಂದೆ ಹಳೆ ಪದ್ಧತಿ ಏನಿತ್ತು ಅಂತ ಅಂದ್ರೆ ಸರ್, ಒಂದು 3 ರೌಂಡ್ ಗೊಬ್ಬರ ಹಾಕೋರು, ಒಂದು ಸರಿಗೆ 250-300 ಗ್ರಾಮ್ ಹಾಕ್ತಾ ಇತ್ತು ಗೊಬ್ಬರ. ಅದನ್ನೇ ನಾನೇನ್ ಮಾಡ್ತೀನಿ ಈಗ 100-125 ಗ್ರಾಮ್ ಹಾಕ್ತೀನಿ ಸ್ಲಿಪ್ ಡೋಸ್. ನಾವು ಅದನ್ನ ಇದು ಮಾಡಿ ಅಷ್ಟೇ ಪ್ರಮಾಣದ ಗೊಬ್ಬರ, ಒಂದು ಗಿಡಕ್ಕೆ 800-900 ಗ್ರಾಮ್ ಗೊಬ್ಬರ ಬೇಕು ಸರ್. 800 ಗ್ರಾಮ್ ಮಿನಿಮಮ್ ಬೇಕು, ಒಂದು ನಾವು ದೊಡ್ಡ ಪ್ರೊಡಕ್ಷನ್ ತೆಗಿತೀವಿ ಅಂತ ಅಂದಾಗ ಅದನ್ನ ನಾನು ಒಂದ್ ರೌಂಡ್ಗೆ 125-100 ಗ್ರಾಮ್ ಈ ತರ ಪ್ರತಿ ರೌಂಡ್ ಅಲ್ಲಿ ಚೇಂಜ್ ಮಾಡಿ, ಗೊಬ್ಬರನ ಪ್ರತಿ ರೌಂಡ್ ಅಲ್ಲಿ ಚೇಂಜ್ ಮಾಡಿ 125-150 ಗ್ರಾಮ್ ಕೊಡ್ತೀನಿ. ಇಷ್ಟು ಗೊಬ್ಬರ ಕೊಡೋದ್ರಿಂದ ನಮ್ಮ ಭೂಮಿಗೆ ಯಾವುದೇ ತರದ ತೊಂದರೆ ಇಲ್ಲ. ಈ ತರದ ಅಭ್ಯಾಸ ನಮಗೆ 15-20 ವರ್ಷದಿಂದ ನಡ್ಕೊ ಬಂದಿದೆ. ನಮ್ಮ ತೋಟದ ಮಣ್ಣು ಈಗಲೂ ಆರೋಗ್ಯವಾಗಿದೆ. ಪ್ರತಿ ವರ್ಷ ಮಣ್ಣು ಪರೀಕ್ಷೆ ಮಾಡ್ತೀವಿ, ಏನೂ ತೊಂದರೆ ಆಗೋದಿಲ್ಲ. ಧರ್ಮರಾಜ್ ಅವರೇ, ತಾವು ಆಗ್ಲಿಂದ ಗರಿಷ್ಠ ಉತ್ಪಾದನೆ ಬಗ್ಗೆ ಮಾತಾಡ್ತಾ ಇದ್ದೀರಿ. ಗರಿಷ್ಠವಾದ ಉತ್ಪಾದನೆ ತಗೋಬೇಕು ಅಂದ್ರೆ ಖರ್ಚು ಕೂಡ ಗರಿಷ್ಠವಾಗತ್ತಲ್ವೇ? ಹಾ, ಕಾಫಿ ತೋಟದಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಸರ್, ಇದು ಬೇರೆ ಬೆಳೆಗಳಿಗಿಂತ ವಿಭಿನ್ನವಾದ ಬೆಳೆ. ಇದು ತುಂಬಾ ನಾಲೆಜ್ ಇಟ್ಕೊಂಡು ಮತ್ತೆ ತುಂಬಾ ನಮ್ ಜೊತೆಗೆ ತುಂಬಾ ಲೇಬರ್ ಅಂದ್ರೆ ತುಂಬಾ ಕೆಲಸಗಳನ್ನ ಕೊಡೋಂತ ಕೃಷಿ ಇದು. ತುಂಬಾ ಲೇಬರ್ ಬೇಕಾಗ್ತಾರೆ, ಯಾವುದೇ ಬೆಳೆಗೆ ಎಷ್ಟು ಲೇಬರ್ ಬೇಕಾಗಲ್ಲ. ಹಾಗಾಗಿ ನಮ್ ಏನು ಉತ್ಪಾದನಾ ವೆಚ್ಚ ಇದೆ ಅದರಲ್ಲಿ 65% ಬರೀ ಲೇಬರ್ಗೆ ಕೊಡಬೇಕಾಗುತ್ತೆ. ಹಾಗಿರುವಾಗ ನಾವು ಪ್ರೊಡಕ್ಷನ್ ಜಾಸ್ತಿ ತೆಗೆದಿಲ್ಲ ಅಂತ ಅಂದ್ರೆ ಟೋಟಲ್ ಲಾಸ್ ಹೋಗುತ್ತೆ. ಅದನ್ನ ನಾವು ನಾಲೆಜ್ ಇಟ್ಕೊಂಡು ಮಾಡಬೇಕು. ನಾನು ಯಾವಾಗ್ಲೂ ಏನ್ ಹೇಳ್ತೀನಿ ಅಂತ ಅಂದ್ರೆ, ಈಗ ನಾನು 1 ರೂಪಾಯಿ ಹಾಕಿದ್ರೆ 1.5 ರೂಪಾಯಿ ಕೊಡುತ್ತೆ ಅಂದ್ರೆ ನಾನು ಖರ್ಚು 1 ರೂಪಾಯಿ ಮಾಡುತ್ತೆ, ಅದ್ರ ಡಬಲ್ ಕೊಡ್ತಾ ಹೋಗುತ್ತೆ. ನಾವು ಏನ್ ಹಾಕ್ತೀವಿ ಅದ್ರ ಡಬಲ್ ಕೊಡ್ತಾ ಹೋಗುತ್ತೆ. ಯಾವುದೇ ಕೃಷಿ ಕಾಫಿ ಅಂತ ಅಲ್ಲ, 50 ಪೈಸಾ ಹಾಕಿದ್ರೆ 1 ರೂಪಾಯಿ ಕೊಡುತ್ತೆ, ಅಲ್ಲಿಗೆ ನನ್ನ ಲಾಭ 50 ಪೈಸಾ. 1 ರೂಪಾಯಿ ಹಾಕಿದ್ರೆ 2 ರೂಪಾಯಿ ಕೊಡುತ್ತೆ, ಅಲ್ಲಿ ನನ್ನ ಲಾಭ 1 ರೂಪಾಯಿ. ನಾನು 2 ರೂಪಾಯಿ ಹಾಕಿದ್ರೆ 4 ರೂಪಾಯಿ ಕೊಡುತ್ತೆ. ಯಾಕೆ ನಾವು ಅಷ್ಟು ಖರ್ಚು ಮಾಡಿ ಬರ್ದಾಗ ನಾವ್ ಏನ್ ಮಾಡ್ತೀವಿ, ಅದು ಡಬಲ್ ಬರುತ್ತೆ, ನನ್ನ ಆದಾಯ ಜಾಸ್ತಿ ಆಗುತ್ತೆ, ಕಮ್ಮಿ ಆಗಲ್ಲ. ಈಗ 2 ಟನ್ ಕಾಫಿ ಅಥವಾ 1 ಟನ್ ಅಂತ ತಗೊಂಡಿದ್ದೆ, 1 ಟನ್ ಕಾಫಿ ತಗೊಂಡು ಮತ್ತೆ ನಮಗೆ ಅದ್ರ ಜೊತೆ ಪೆಪ್ಪರ್ ಇಟ್ಕೊಂಡಾಗ ನಾವು ಲಾಭದಾಯಕವಾಗಿ ತೋಟ ನಡ್ಸ್ಕೊಂಡು ಹೋಗ್ಬೋದು. ಈಗ ನಾವು ಗೊಬ್ಬರ ಕಮ್ಮಿ ಹಾಕ್ತೀನಿ ಅಥವಾ ಕೆಲಸಗಳನ್ನು ಕೆಲವು ಕಟ್ ಮಾಡ್ತೀನಿ ಅನ್ಕೂಲ ಏನಾಗುತ್ತೆ, ನಮ್ದು ಪ್ರೊಡಕ್ಷನ್ ತುಂಬಾ ಕಡಿಮೆ ಬಂದ್ಬಿಡುತ್ತೆ, 10 ಬ್ಯಾಗ್ಸ್ ಒಳಗಡೆ ಬಂದ್ಬಿಡುತ್ತೆ. ಅದ್ ನಮ್ಗೆ ಪ್ರಾಫಿಟ್ ಮಾಡಕ್ ಆಗಲ್ಲ. ಅಂದ್ರೆ ನಿಮ್ಮ ಪ್ರಕಾರ 1 ಎಕರೆಗೆ 2 ಟನ್ ಇಳುವರಿ ತೆಗೆದುಕೊಳ್ಳದೆ ಹೋದ್ರೆ ಕಾಫಿ ಲಾಭದಾಯಕ ಅಲ್ಲ ಅಂತಲ್ಲ? ಇಲ್ಲ ಇಲ್ಲ, 2 ಟನ್ ಅಂತ ಹೇಳಲ್ಲ, 2 ಟನ್ ನಾನು ತೆಗ್ದಿದೀನಿ. 1 ಟನ್ ತೆಗಿಲೇಬೇಕು ಸರ್. 1 ಟನ್ ಗಿಂತ ಕಡಿಮೆ ತೆಗೆದ್ರೆ ನಾವು ಲಾಭ ಮಾಡಕ್ ಆಗಲ್ಲ. 10-12 ಬ್ಯಾಗ್ ನಿರ್ವಹಣಾ ವೆಚ್ಚಕ್ಕೆ ಬೇಕಾಗುತ್ತೆ ಸರ್. 75-80 ಸಾವಿರ ರೂಪಾಯಿ ಮಿನಿಮಮ್, 70 ಸಾವಿರ ರೂಪಾಯಿ ಮಿನಿಮಮ್ ಖರ್ಚು ಬೇಕಾಗುತ್ತೆ 1 ಎಕರೆ ತೋಟ ನಿರ್ವಹಣೆ ಮಾಡೋದಕ್ಕೆ. ಅಂದ್ರೆ ಕಾಫಿ ಬೋರ್ಡ್ ಅಲ್ಲಿ ಏನ್ ಹೇಳಿದಾರೆ ಅಥವಾ ನಮ್ ಹಿಂದಿನಿಂದ ನಮ್ ಏನ್ ಕೆಲಸ ಮಾಡ್ಕೊಂಡ್ ಬಂದಿದ್ದಾರೆ ಅಷ್ಟೂ ಕೆಲಸಗಳನ್ನ ಬಿಡದಂಗ್ ಮಾಡ್ತೀನಿ ಅಂತ ಅಂದ್ರೆ 70 ಸಾವಿರ ರೂಪಾಯಿ ದುಡ್ಡು ಬೇಕಾಗುತ್ತೆ ಸರ್, ಕಡಿಮೆ ಅಂದ್ರೆ. ಅವಾಗ ನಾವ್ ಅಷ್ಟಾದಾಗ ಕಾಫಿಗೆ 6,500-7,000 ರೂಪಾಯಿ ಬೆಲೆ ಇದ್ದಾಗ 10 ಬ್ಯಾಗ್ ಪ್ರೊಡಕ್ಷನ್ ಬಂದ್ರೆ ನಿರ್ವಹಣಾ ವೆಚ್ಚ ಆಯ್ತು ಸರ್, ನಾವ್ ಜೀವನ ಮಾಡೋದ್ ಹೇಗೆ? ಅದ್ರ ಜೊತೆಗೆ ಈ ತೋಟ ಮಾಡೋದಕ್ಕೆ ನಾವು ಬ್ಯಾಂಕ್ ಅಲ್ಲಿ ಸಾಲ ತಗೊಂಡಿರ್ತೀವಿ. ಆ ಸಾಲದ ಬಡ್ಡಿ ಕಟ್ಟಬೇಕು ಅಂದ್ರೆ 3-4 ಬ್ಯಾಗ್ ಮಿನಿಮಮ್, 3 ಬ್ಯಾಗ್ ಬ್ಯಾಂಕಿಗೆ ಮೀಸಲು ಇಡಬೇಕಾಗುತ್ತೆ. ನಾವು ಇಷ್ಟೆಲ್ಲ ಮಾಡಿದಾಗ ನನ್ನ ಪ್ರಕಾರ ಸರ್ 14-15 ಬ್ಯಾಗ್ವರೆಗೂ ನಮಗೆ ನಿರ್ವಹಣೆಗೆ ಬೇಕಾಗುತ್ತೆ. ಅದು ಅದರಿಂದ ಮೇನ್ ಏನ್ ತೆಗಿತೀವಿ ಅಂದ್ರೆ ನಮಗೆ ಲಾಭ. ಧರ್ಮರಾಜ್ ಅವರೇ, ಈಗ ಮಾನ್ಸೂನ್ ಮುಂಗಾರಿನ ಮೊದಲ ತಿಂಗಳಲ್ಲಿ ಇದ್ದೀವಿ, ಜೂನ್ ತಿಂಗಳು. ಹೌದು ಸರ್. ಈಗ ಕಾಫಿ ತೋಟದಲ್ಲಿ ಏನು ಕೆಲಸ ಕಾರ್ಯಗಳನ್ನ ಬೆಳೆಗಾರರು ಮಾಡಬೇಕು ಅನ್ನೋದು ತಮ್ಮ ಸಲಹೆ ಸರ್? ಈಗ ಕಾಫಿ ತೋಟದಲ್ಲಿ ಸರ್ ಅತಿ ಮುಖ್ಯವಾಗಿ ನಾವು ಗಮನ ಕೊಡಬೇಕಾಗಿರೋದು ಮೇ ಜೂನ್ ಅಂದ್ರೆ ನಾವೀಗ ದೊಡ್ಡ ಪ್ರೊಡಕ್ಷನ್ ತೆಗಿಬೇಕು ಅಥವಾ ನಮ್ಮ ತೋಟನ ಬೆಳೆನ ಗಟ್ಟಿ ಮಾಡ್ಕೋಬೇಕು ಅಂತ ಅಂದ್ರೆ ಬಹಳ ಮುಖ್ಯ ಈಗ ಮೇ ಮತ್ತೆ ಜೂನ್ ಮಳೆ ಬರೋ ಅಂತ ಟೈಮ್. ಅದರಲ್ಲಿ ಇಷ್ಟೊತ್ತಿಗಾಗ್ಲೇ ನಮ್ದು 2 ರೌಂಡ್ ಗೊಬ್ಬರ ಆಗಿರ್ಬೇಕು, ಅಂದ್ರೆ ಸ್ಪ್ಲಿಟ್ ಡೋಸ್ 250 ಗ್ರಾಮ್ ಆ ಗಿಡಕ್ಕೆ ಗೊಬ್ಬರ ಕೊಟ್ಟಿರ್ಬೇಕು. ಜೂನ್ ತಿಂಗಳ ಅಂದ್ರೆ ಸರ್ ಮರಗತ್ತಿ ಇಷ್ಟೊತ್ತಿಗಾಗ್ಲೇ ಮುಗಿಸ್ತಾರೆ, ಮುಗಿಸಿರ್ಬೇಕು, ಇಲ್ಲ ಅಂದ್ರೆ ಆಗೋಣ ಕಷ್ಟ ಆಗುತ್ತೆ. ಮತ್ತೆ ಮಳೆಗಾಲಕ್ಕೆ ನಾವೇನ್ ತಯಾರಿ ಮಾಡ್ಕೋಬೇಕು ಅಂದ್ರೆ ಎಲ್ಲರಿಗೂ ಗೊತ್ತಿರಂಗೆ ಸರ್, 2 ಮಳೆನ ನಾವು ವಿಪರೀತವಾಗಿ ನೋಡಿದೀವಿ ಕಳೆದ ವರ್ಷ, ಅದ್ರ ಹಿಂದಿನ ವರ್ಷ ಅತಿ ದೊಡ್ಡ ಮಳೆ ನೋಡಿದೀವಿ. ಮೊದಲನೇದಾಗಿ ಸರ್ ಗೊಬ್ಬರಗಳನ್ನ ಹಾಕೊಂಡಿರ್ಬೇಕು, ನೆರಳನ್ನ ನಿರ್ವಹಣೆ ಮಾಡಿರ್ಬೇಕು, ಮತ್ತೆ ಏನು ಸ್ಟೆಮ್ ಬೋರರ್ ಅವಳಿ ಜಾಸ್ತಿ ಇರುತ್ತೆ ಈಗ ಗಮನಿಸಿ ಏನು ಸ್ಟೆಮ್ ಬೋರರ್ ಇರಗಳನ್ನ ಗುರುತಿಸಿ ತೆಗೆದು ಸುಡಬೇಕು. ಅದ್ರ ನಂತರ ಮಳೆ ಬರೋದಕ್ಕೆ ನಾವೇನ್ ಪೂರ್ವ ತಯಾರಿ ಮಾಡ್ಕೋಬೇಕು, ಮಳೆ ಹೆಚ್ಚು ಮಳೆ ಆದ್ರೆ ನಾವೇನ್ ಮಾಡ್ಬೇಕಂದ್ರೆ ಸಾಲು ಕಾಲಿಗೆ ಬಸಿ ಕಾಲುವೆಗಳನ್ನ ಮಾಡ್ಬೇಕು ಸರ್, ಇದು ಅತಿ ಮುಖ್ಯ. ಕಾಲುವೆಗಳಿದ್ರೆ ಅದನ್ನ ಸೋಚಬೇಕು. 18-ಇಂಚ್ ಆಳ ಅಂದ್ರೆ 1.5 ಅಡಿ ಆಳದ್ದು ಸಾಲು ಬಿಟ್ಟು ಸಾಲು ಅಥವಾ 2 ಸಾಲಿಗೊಂದರಂತೆ ನಾವು ಚರಂಡಿಗಳನ್ನು ಮಾಡ್ಕೋಬೇಕು, ಇದು ಅತಿ ಮುಖ್ಯ. ಜಾಸ್ತಿ ಮಳೆ ಆದಾಗ ಶೀತ ಜಾಸ್ತಿ ಆಗಿ ನಾವೇನ್ ಬೆಳೆ ಇರುತ್ತೆ ಆ ಬೆಳೆನ ಉದರ ಶುರುವಾಗುತ್ತೆ, ಹಾಗಾಗಿ ಅದೊಂದು ಮಾಡ್ಕೋಬೇಕು. ಮತ್ತೆ ಕೊಳೆ ರೋಗ ಬರುತ್ತೆ ಮಳೆ ಬಂದ ತಕ್ಷಣನೇ, ಹಾಗಾಗಿ ಜೂನ್ ಮೊದಲನೇ ವಾರ ಅಥವಾ ಎರಡನೇ ವಾರದೊಳಗಡೆ ಅಥವಾ ಜೂನ್ ಫಸ್ಟ್ ವೀಕ್ ಮಳೆ ಕಮೆನ್ಸ್ ಆದ ಮೊದಲೇನೆ ನಾವು 0.5% ಗುಡ್ 1 kg ಕಾಪರ್ ಸಲ್ಫೇಟ್ 1 kg ಸುಣ್ಣ ಹಾಕಿ ಸ್ಪ್ರೇ ಮಾಡಿರ್ಬೇಕು. ಹಳೆ ತಳಿಗಳು ಯಾವ್ದಾರ ಗಿಡ ಇದ್ರೆ, ಚಂದ್ರಗಿರಿ ಗಿಡ ಬಿಟ್ಟು ಹಳೆ ತಳಿಗಳು ಯಾವ್ದಾರ ಗಿಡ ಇದ್ರೆ ಅದಕ್ಕೆ ಕಾಂಟಾ ಅಥವಾ ಬೇರೆ ಎಕ್ಸಕೋನಜೋಲ್ ಯಾವ್ದಾದ್ರು ಸ್ಪ್ರೇ ಮಾಡಿದ್ರೆ ತುಂಬಾ ಒಳ್ಳೇದು ಸರ್. ಲೀಫ್ ರೆಸ್ಟ್ ಬರ್ದಂಗೆ ಅದನ್ನ ಮಾಡ್ಕೊಂಡು 15 ದಿವಸ 20 ದಿವಸ ಬಿಟ್ಟು ಬೋರ್ಡ್ ಮಾಡಿದ್ರೆ ನಮ್ ಗಿಡ ಎಲೆಗಳನ್ನ ನಾವು ಚೆನ್ನಾಗಿ ಇಟ್ಕೋಬಹುದು, ಎಲೆ ಮತ್ತೆ ಕಾಯಿ ಉದುರದಂಗೆ ನೋಡ್ಕೋಬಹುದು. ಹಾಗೇನೆ ಗೊಬ್ಬರ ಮಳೆ ಬರುವಾಗ ಹೆಚ್ಚಿನ ಜನ ಏನ್ ಮಾಡ್ತಾರೆ, ಮಳೆ ಬರುವಾಗ ಗೊಬ್ಬರ ಹಾಕಲ್ಲ ಸರ್, ಅದು ಬೆಳೆ ತಪ್ಪಾಗ್ತಾ ಇರೋದು. ಮಳೆನಲ್ಲಿ ಎಲ್ಲ ಲೀಚ್ ಔಟ್ ಆಗುತ್ತೆ, ಬೇರ್ ಮಟ್ಟದಿಂದ ಕೆಳಗಡೆ ಹೋಗ್ಬಿಡುತ್ತೆ ಅಂತೇಳಿ ಯಾರು ಗೊಬ್ಬರ ಹಾಕಲ್ಲ ಮಳೆಗಾಲದಲ್ಲಿ, ದೊಡ್ಡ ತಪ್ಪಾಗ್ತಿರೋದಲ್ಲಿ. ನನ್ನ ಪ್ರಕಾರ ಆ ಮಳೆಗಾಲದಲ್ಲಿ ಅಂದ್ರೆ ಮಳೆ ಆ ತಿಂಗಳಲ್ಲಿ ಯಾವಾಗ ಸ್ವಲ್ಪ ಕಡಿಮೆ ಇರುತ್ತೆ ಮಳೆ ಅವಾಗ ನೋಡಿ ಅವಾಗನು ಒಂದು ಗೊಬ್ಬರ ಕೊಡಬೇಕು. ಪ್ರತಿ ರೌಂಡ್ ಒಂದೊಂದು ರೌಂಡ್ ಇಂದ ಒಂದೊಂದು ರೌಂಡಿಗೆ ಗೊಬ್ಬರನ ನಾವು ಚೇಂಜ್ ಮಾಡ್ತಾ ಹೋಗ್ಬೇಕು. ಮೊದಲನೇ ರೌಂಡ್ ಯಾವಾಗ್ಲೂ 19:4 NPK 3 ಸಮನಾಗಿರೋ ಅಂತ ಗೊಬ್ಬರನ ಕೊಡಬೇಕು. ಅದರ ನಂತರ ನೆಕ್ಸ್ಟ್ ನಮಗೆ ಜೂನ್ ತಿಂಗಳಲ್ಲಿ ಸೂಕ್ತವಾದ ಗೊಬ್ಬರ ಅಂತಂದ್ರೆ ಸುಫಲ 15:4 ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಆವಾಗ ನಮ್ಗೆ ಆ ಗೊಬ್ಬರನ ಜೂನ್ ತಿಂಗಳಲ್ಲಿ ಒಂದು ಗೊಬ್ಬರ ಕೊಡಬೇಕಾಗುತ್ತೆ. ಏಪ್ರಿಲ್ ತಿಂಗಳಲ್ಲಿ ಒಂದ್ ಬಾರಿ, ಮೇ ತಿಂಗಳಲ್ಲಿ ಒಂದ್ ಬಾರಿ, ಮತ್ತೆ ಜೂನ್ ತಿಂಗಳಲ್ಲಿ ಒಂದ್ ಬಾರಿ ಈ ಇಷ್ಟು ಗೊಬ್ಬರನ ನಾವು ಕೊಡಬೇಕಾಗುತ್ತೆ. ಗೊಬ್ಬರ ಮತ್ತೆ ಚಿಗುರು ಮತ್ತೆ ಅನಾವಶ್ಯಕ ಏನು ಚಿಗುರು ಬಂದಿರುತ್ತೆ, ಕಮ್ ಚಿಗುರು ಬಂದಿರುತ್ತೆ, ಪುಡಿ ಚಿಗುರು ಇರುತ್ತೆ, ಆ ಚಿಗುರನ್ನ ಬೇಡದ ಚಿಗುರನ್ನ ಕ್ಲೀನ್ ಆಗಿ ತೆಗಿಬೇಕು. ಕಸಿ ಎಲ್ಲ ಮೊದಲೇ ಆಗಿರುತ್ತೆ ಮಾರ್ಚ್ ತಿಂಗಳಲ್ಲಿ, ಇವಾಗ ಯಥೇಚ್ಛವಾಗಿ ಚಿಗುರು ಬರುತ್ತೆ. ಆ ಚಿಗುರನ್ನ ಕರೆಕ್ಟ್ ಆಗಿ ನಮ್ಗೆ ಯಾವ್ದು ದಸ್ಪುಷ್ಟವಾಗಿರುತ್ತೆ ಆ ಚಿಗುರನ್ನ ಹೊಸ ಚಿಗುರು ಬಿಟ್ಕೊಂಡು ಪುಡಿ ಚಿಗುರು ಇರುತ್ತೆ, ಎರಡೆಲೆ ನಾಲ್ಕೆಲೆ ಬಂದದು ಮತ್ತೆ ಅದರಿಂದ ಮುಂದಕ್ಕೆ ಹೋಗಲ್ಲ ಎಲೆ, ಆ ತರದ ಎಲೆ ಗೊತ್ತಾಗುತ್ತೆ. ಆ ತರದ ಎಲೆ ಎಲ್ಲ ನಾವು ಆ ತರ ಚಿಗುರು ಎಲ್ಲ ನಾವು ತೆಗೆದಾಕ್ಬೇಕು. ಈಗ ಚಿಗುರು ತೆಗಿಬೇಕು, ಗೊಬ್ಬರ ಹಾಕ್ಬೇಕು, ಮತ್ತೆ ಕಾಂಪೋಸ್ಟ್ ಏನಾದ್ರು ಇದ್ರೆ ಕಾಂಪೋಸ್ಟ್ ಮಾಡ್ಕೊಂಡಿದ್ರೆ ಈಗ ಹಾಕೋದಕ್ಕೆ ಸರಿಯಾದ ಟೈಮು, ಕಾಫಿ ಗಿಡಕ್ಕೆ ಕಾಂಪೋಸ್ಟ್ ಹಾಕ್ಬೋದು. ಈಗ ತಾವೇ ಹೇಳಿದಾಗೆ ಧರ್ಮರಾಜ್ ಅವರೇ, ಕಳೆದ 2 ವರ್ಷಗಳಲ್ಲಿ ಮಾನ್ಸೂನಿನ ರೀತಿ ಬದಲಾಗಿದೆ. ಜೂನ್ ಜುಲೈ ತಿಂಗಳಲ್ಲಿ ಬೀಳೋ ಮಳೆ ಬೀಳದೆ ಆಗಸ್ಟ್ ಅಲ್ಲಿ ವಿಪರೀತವಾದ ಮಳೆ ಬೀಳ್ತಾ ಇದೆ. ಅದನ್ನೇನಾದ್ರೂ ನಾವು ಮುಂಚೆನೆ ನಿರೀಕ್ಷೆ ಮಾಡಿದ್ರೆ ಈ ಜೂನ್ ತಿಂಗಳಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂತೀರಿ? ಅದೇ ಸರ್, ಜೂನ್ ತಿಂಗಳಲ್ಲಿ ನಮಗೆ ಮಳೆಗೆ ನಾವು ತುಂಬಾ ಮಳೆ ಆದ್ರೆ ಅಂತ ನಾವು ರೆಡಿ ಆಗ್ಬೇಕು ಅಂದ್ರೆ ಸರ್, ಚರಂಡಿ ನಿರ್ವಹಣೆ ಅತಿ ಮುಖ್ಯ. ಬಸಿಕಾಲುವೆ ಅದಾದ್ಮೇಲೆ ಬೋರೋ ಸ್ಪ್ರೇ ಮಾಡ್ಕೊಂಡಿರ್ಬೇಕು ನಾವು. ಆಮೇಲೆ ಹಾಲ್ವಾಣ, ಈಗ ಟೋಟಲ್ ಏನು ಈಗ ಮರಗಸಿ ಮಾಡಿರ್ತೀವಿ ಅದರಲ್ಲಿ ಹಾಲ್ವಾಣ ಹಾಕೊಂಡಿರ್ತೀವಿ ನಾವು, ಸೆಕೆಂಡರಿ ಶೇಡ್ ಅಂತ ಇರುತ್ತೆ ಹಾಲ್ವಾಣ ಕೆಳಗಡೆ, ಹಾಲ್ವಾಣ ಅಥವಾ ಕೆಲವರಿಗೆ ಮೆರ್ಸಿಡಿ ಹಾಕೊಂಡಿರ್ತಾರೆ, ಅದನ್ನ ಈಗ ಕಡಿಬೇಕು. ಅಥವಾ ಇದು ಬಸಿದಾಲ್ವೆ ಇಲ್ಲ ಅಂತಂದ್ರೆ ನೀರ್ ಗುಂಡಿ ಅಂತ ಮಾಡ್ಕೊಂಡಿರ್ತೀವಿ, 3 ಅಡಿ ಒಂದು 5 ಅಡಿ ಉದ್ದ 1.5-2 ಅಡಿ ಆಳದಲ್ಲಿ ನೀರ್ ಗುಂಡಿ ಅಂತ ಮಾಡಿರ್ತೀವಿ, ಅದನ್ನ ಅದು ಸೋಸ್ಬೇಕು. ಇದನ್ನೆಲ್ಲ ನಾವು ರೆಡಿ ಮಾಡಿಟ್ಕೊಂಡು 1/2 ಅಡಿ ಚಿಗುರು, ಚಿಗುರು ತುಂಬಾ ಮುಚ್ಕೊಂಡಿರುತ್ತೆ, ಆ ಚಿಗುರೆಲ್ಲ ತೆಗೆದು ಇದಿಷ್ಟು ನಾವು ಜೂನ್ ತಿಂಗಳಲ್ಲಿ ಇಷ್ಟು ಕೆಲಸ ಮಾಡ್ಕೊಂಡ್ರೆ ನಮ್ಗೆ ಮಳೆಗಾಲಕ್ಕೆ ನಾವು ಬಂದ್ರೆ ಎದುರಿಸಬಹುದು. ಮತ್ತೆ ಆಗಸ್ಟ್ ಜೂನ್ ಜುಲೈ ಆಗಸ್ಟ್ ಅಲ್ಲಿ ತುಂಬಾ ಮಳೆ ಆದಾಗ ಸರ್, ಬೇಗ ಮೇಲ್ಗಡೆ ಗಿಡಕ್ಕೆ ಸಿಗಂತ ಗೊಬ್ಬರ ಈಗೇನಾಗುತ್ತೆ, ಕೆಲವು ಗೊಬ್ಬರ ಈಗ ಉದಾಹರಣೆಗೆ ಕ್ಯಾಲ್ಸಿಯಂ ನೈಟ್ರೇಟ್, ಅದು ನಮ್ಗೆ ಆಗ ಮಳೆ ಜಾಸ್ತಿ ಆಗುವಾಗ ನಮಗೆ ಸ್ವಲ್ಪ ಕೊಟ್ರೆ ಇಮಿಡಿಯೇಟ್ ಆ ಗಿಡ ಇದನ್ನ ಹೀರ್ಕೊಂಡು ಏನು ಫಸಲು ಉದುರುತ್ತೆ, ಎಲೆ ಉದುರುತ್ತೆ, ಅದನ್ನ ನಾವು ತಡಿಬಹುದು. ಅದಲ್ದಲೆ ಅದ್ ಸಿಕ್ಕಿಲ್ಲ ಅಂತಂದ್ರೆ, ಕ್ಯಾಲ್ಸಿಯಂ ನೈಟ್ರೇಟ್ ಸಿಕ್ಕಿಲ್ಲ ಅಂತಂದ್ರೆ ಅಮೋನಿಯಂ ಸಲ್ಫೈಟ್ ಕೊಡ್ಬೋದು. ಅಮೋನಿಯಂ ಸಲ್ಫೈಟ್ ತುಂಬಾ ಬೇಗ ಗಿಡಕ್ಕೆ ಸಿಗುತ್ತೆ. ಅದು ಇಲ್ಲ ಅಂದ್ರೆ ಮೂರನೇ ಆಪ್ಷನ್ ಯೂರಿಯಾ ಕೊಡ್ಬೋದು. 100 ಗ್ರಾಮ್ ಒಂದು ಗಿಡಕ್ಕೆ, 150 ರೋಬಸ್ಟ್ ಆದ್ರೆ 200 ಗ್ರಾಮ್ ಒಂದು ಗಿಡಕ್ಕೆ ಯೂರಿಯಾ ಕೊಡ್ಬೇಕು. ಇದಿಷ್ಟು ಕೊಟ್ಟಿಲ್ಲ ಅಂತ ಅಂದ್ರೆ ನಮ್ಗೆ ಆ ಫಸಲ್ ಏನ್ ಕಟ್ಟಿರುತ್ತೆ ಆ ಫಸಲೆಲ್ಲ ಶೀತ ಜಾಸ್ತಿ ಆಗಿ ಅಥವಾ ನೈಟ್ರೋಜನ್ ಡಿಫಿಷಿಯನ್ಸಿ ಆಗಿ ಫಸಲು ಉದುರೋಗುತ್ತೆ. ಹೆಚ್ಚಿನ ಜನ ಏನ್ ತಿಳ್ಕೊತಾರೆ, ಅದು ಶೀತ ಆಗಿ ಉದುರೋಗ್ತದೆ ಅಂತ ಹೇಳ್ತಾರೆ. ಅದು ಯಾವುದೇ ಕಾರಣಕ್ಕೂ ನನ್ನ ಅಭಿಪ್ರಾಯದಲ್ಲಿ ಶೀತ ಆಗಿ ಉದುರೋಂತದಲ್ಲ, ನೈಟ್ರೋಜನ್ ಡಿಫಿಷಿಯನ್ಸಿ, ಅದಕ್ಕೆ ಆಹಾರ ಕೊರತೆ ಆಗಿ ಅದು ಹಿಡಿದಿಟ್ಕೊಳ್ಳೋ ಕಾಲದಲ್ಲೇ ಎಲ್ಲ ಎಲೆ ಮತ್ತೆ ಫಸಲು ಉದುರೋಗುತ್ತೆ ಸರ್. ಧರ್ಮರಾಜ್ ಅವರೇ, ಈಗ ನೀವು ಈ ಎಲ್ಲಾ ರೀತಿ ನಿಮ್ಮ ಕಾಫಿ ತೋಟವನ್ನ ನಿರ್ವಹಣೆ ಮಾಡ್ತಾ ಇರೋದ್ರಿಂದ ಕಳೆದೆರಡು ವರ್ಷ ಏನು ವಿಪರೀತವಾಗಿ ಮಳೆ ಆಯ್ತಲ್ಲ, ಅದರಿಂದ ನಿಮ್ಗೇನು ಅಧಿಕವಾದಂತ ನಷ್ಟ ಆಗ್ಲಿಲ್ವಾ? ಇಲ್ಲ ಸರ್, ಸಣ್ಣ ಪ್ರಮಾಣದ ವ್ಯತ್ಯಾಸ ಅಷ್ಟೇ. ನನ್ಗೆ ಈ ವರ್ಷನ ನನ್ಗೆ ಎಕರೆಗೆ 32 ಕಿಲೋ ಪಾಸ್ಮೆಂಟ್ ಕುಯ್ದಿದ್ದೀನಿ ಸರ್ ಈ ಕ್ಲೈಮೇಟ್ ಅಲ್ಲೂ. ಆದ್ರೆ ಹಿಂದಿನ ವರ್ಷ ನನಗೆ 25 ಕಿಲೋ, ಆದ್ರೆ ಹಿಂದಿನ ವರ್ಷ 40 ಕಿಲೋ ಎಕರೆಗೆ ಕಾಫಿ ಕುಯ್ದಿದ್ದೀನಿ ಸರ್. ಕ್ಯಾಲ್ಸಿಯಂ ನೈಟ್ರೇಟ್ ಹೆಂಗ್ ಕೆಲಸ ಮಾಡುತ್ತೆ ಅಂದ್ರೆ ಸರ್, ನೈಟ್ರೇಟ್ ಫಾರ್ಮಲ್ಲಿ ನೈಟ್ರೋಜನ್ ಇರುತ್ತೆ, ಅದು ಬಹಳ ಬೇಗ ಗಿಡಕ್ಕೆ ಸಿಕ್ಬಿಡುತ್ತೆ. ಅದು ಅಮೋನಿಯಂ ಸಲ್ಫೇಟ್ ಆದ್ರೆ ಸರ್, ಅಮೋನಿಕಲ್ ಫಾರ್ಮಲ್ ನೈಟ್ರೋಜನ್ ಇರುತ್ತೆ, ಅದು ಅತಿ ಬೇಗ ನಮಗೆ ಗಿಡಕ್ಕೆ ಸಿಕ್ಬಿಡುತ್ತೆ. ಇದನ್ನ ಚೆನ್ನಾಗಿ ಬರುತ್ತೆ ಅಂತೇಳಿ ಪದೇ ಪದೇ ಬಳಸಬಾರ್ದು ತುಂಬಾ. ಇವೆಲ್ಲ ಅಸಿಡಿಕ್ ಗೊಬ್ಬರಗಳು, ವರ್ಷದಲ್ಲಿ 100-200 ಗ್ರಾಮ್ ವರ್ಷಕ್ಕೆ ಒಂದ್ಸರಿ ಬಳಕೆ ಮಾಡೋದ್ರಿಂದ ಯಾವ್ದೇ ತರದ ತೊಂದರೆ ಇಲ್ಲ. ಇದನ್ನ ನಾನು ಬಳಕೆ ಮಾಡ್ತಾ ಇದ್ದೀನಿ. ಧರ್ಮರಾಜ್ ಅವರೇ, ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದ್ರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ಬೋದಾ? 9448165453. ಇನ್ನೊಮ್ಮೆ 9448165453. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9448165453. ಒಳ್ಳೇದು ಧರ್ಮರಾಜ್ ಅವರ, ಇದುವರೆಗೂ ಕಾಫಿ ತೋಟಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸೊಗಸಾಗಿ ಮಾಹಿತಿ ನೀಡಿದ್ರೆ ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್, ಧನ್ಯವಾದಗಳು.